ಏಡ್ಸ್ ತಡೆಗಟ್ಟಬಹುದಾಗಿದೆ ಎಂದು ತಿಳಿಸಿದರು. ವಿಜಯಪುರ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಏಡ್ಸ್ ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶ ಅರವಿಂದ ಹಾಗರಗಿ, ಏಡ್ಸ್ ರೋಗ ನಿಯಂತ್ರಣಕ್ಕೆ ಜಾಗೃತಿ ಅರಿವು ಹೊಂದುವುದು ಅತ್ಯವಶ್ಯಕವಾಗಿದೆ. ಈ ನಿಟ್ಟಿನಲ್ಲಿ ಗ್ರಾಮ, ತಾಲೂಕು ಮಟ್ಟ, ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ವ್ಯಾಪಕವಾಗಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅರಿವು ಹೊಂದುವಂತೆ ಪ್ರೇರೇಪಿಸಬೇಕು ಎಂದು ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅನ್ನಭಾಗ್ಯ ಯೋಜನೆಯಡಿ ಹೆಚ್ಚುವರಿ 5 ಕೆಜಿ ಅಕ್ಕಿ ಬದಲಾಗಿ ಇಂದಿರಾ ಆಹಾರ ಕಿಟ್ ವಿತರಣೆ, ಪಾರದರ್ಶಕತೆ ಕಾಯ್ದುಕೊಳ್ಳಲು ಮುಖ್ಯಮಂತ್ರಿ ಸೂಚನೆ. ಚಾಮರಾಜನಗರ ಜಿಲ್ಲಾಸ್ಪತ್ರೆ ಸಾವು ಪ್ರಕರಣ, ಮುಖ್ಯಮಂತ್ರಿಗೆ ವರದಿ ಸಲ್ಲಿಸಿದ ನ್ಯಾಯಮೂರ್ತಿ ಮೈಕೆಲ್ ಡಿ ಕುನ್ಹಾ ಸಮಿತಿ. ಪ್ರತಿ ಹೋಬಳಿ ಕೇಂದ್ರಗಳಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ಶಾಲೆ ಆರಂಭಕ್ಕೆ ಮುಂದಿನ ಬಜೆಟ್ನಲ್ಲಿ ಆದ್ಯತೆ, ಸಚಿವ ಡಾ ಎಚ್ ಸಿ ಮಹದೇವಪ್ಪ. ಹೆಣ್ಣು ಭ್ರೂಣ ಹತ್ಯೆ, ಸಮಾಜದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಮೂಡಿಸಲು ಸರ್ಕಾರ ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ. ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಗದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಕಾರ್ಯಕ್ರಮ ಕೃಷಿರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕೃಷಿರಂಗದಲ್ಲಿ ಎಚ್ಐವಿ ಏಡ್ಸ್ ಮತ್ತು ಅದರ ನಿಯಂತ್ರಣ ಕುರಿತು ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಎಚ್ಐವಿ ಏಡ್ಸ್ ಕಾಯಿಲೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿರುವಂತಹ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಆದಂಥ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರು. ನಮಸ್ಕಾರ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರು. ನಮಸ್ಕಾರ ಸರ್. ಈಗ HIV ಏಡ್ಸ್ ಅಂತ ನಾವು ಕೇಳ್ತಲೇ ಇರ್ತೀವಿ, ಈ ರೀತಿ ಅಂದರೆ ಏನು ಅಂತ ಸ್ವಲ್ಪ ಹೇಳ್ತೀರಾ? HIV ಅಂದರೆ ಅದು ವೈರಸ್, ಅದು ರೋಗಾಣು ಅಥವಾ ವೈರಾಣು ಅಂತ ಹೇಳ್ತೇವೆ. ಏಡ್ಸ್ ಅಂತ ಹೇಳಿದ್ರೆ ಈ ರೋಗದ ಕೊನೆಯ ಹಂತ. ಟೋಟಲ್ ಆಗಿ ನಾವು HIV ಏಡ್ಸ್ ಅಂತ ಹೇಳ್ತೇವೆ. ಇದು ಬಹಳ ಪುರಾತನ ಕಾಯಿಲೆ ಆದರೂ ಸಹ 1981 ಅಮೆರಿಕದಲ್ಲಿ ಕಂಡುಹಿಡಿದ್ರು, ನಮ್ಮ ಭಾರತ ದೇಶದಲ್ಲಿ 1986 ಚೆನ್ನೈಯಲ್ಲಿ ಕಂಡುಹಿಡಿದ್ರು. ಈ ರೋಗವು ಬೇರೆ ರೋಗಗಳಾಗೆಲ್ಲ, ಈ ರೋಗಕ್ಕೆ ಸರ್ಕಾರ, ಜಾಗತಿಕ ಮಟ್ಟದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಎಲ್ಲರೂ ಬಹಳಷ್ಟು ಶ್ರಮಿಸಿದ್ದಾರೆ. ಯಾಕಂದ್ರೆ ಇದು ಹರಡುವ ವಿಧಾನ ಸ್ವಲ್ಪ ನಮ್ಮ ವರ್ತನೆಗೆ ಸಂಬಂಧಪಟ್ಟದ್ದು. ನಮ್ಮ ಜೀವನ ಶೈಲಿ, ನಡವಳಿಕೆ ಸರಿ ಇಲ್ಲದಿದ್ದರೆ ನಾವು ಇಂಥ ರೋಗಗಳಿಗೆ ಬಲಿ ಆಗಬೇಕಾಗ್ತದೆ. ಈಗ HIV ಏಡ್ಸ್ ಇದೆಯಲ್ಲ, ಇದು ವೈರಸ್ ಕಾಯಿಲೆ, ಇದು ಇಷ್ಟು ಪ್ರಾಮುಖ್ಯತೆ ಪಡೆಯೋದಕ್ಕೆ ಏನು ಕಾರಣ ಅಂತೀರಾ? ಅದೇ ನಾನು ಈಗಾಗಲೇ ಹೇಳಿದ್ದೆ, ಇದು ನಮ್ಮ ಭಾರತ ದೇಶದಲ್ಲಿ ಮಾತ್ರ ಅಲ್ಲ, ಭಾರತ ದೇಶದಲ್ಲಿ ನಂಬರ್ಸ್ ಎಲ್ಲ ಜಾಸ್ತಿ ಉಂಟು, ಆಫ್ರಿಕಾದಲ್ಲಿ ಸಹ ಜಾಸ್ತಿ ಉಂಟು, ನೆಕ್ಸ್ಟ್ ಭಾರತ ಉಂಟು, ಅದೇ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಉಂಟು. ನಾನು ಈಗಾಗಲೇ ಹೇಳಿದೆ, ಜೀವನ ಶೈಲಿ ನಡವಳಿಕೆ ಸರಿ ಇಲ್ಲದಿದ್ದರೆ ಈ ರೋಗಕ್ಕೆ ನಾವು ತುತ್ತಾಗಬೇಕಾಗ್ತದೆ. ಈ ವೈರಸ್ ನಾರ್ಮಲಿ HIV ರೋಗಿಯ ರಕ್ತದಲ್ಲಿ ಇರ್ತದೆ ರೋಗಾಣು, ಅದೇ ರೀತಿ ನಮ್ಮ ಲೈಂಗಿಕ ದ್ರವಗಳಲ್ಲಿ ಇರ್ತದೆ. ಈ ಮೂರು ಲೈಂಗಿಕ ದ್ರವ, ಅದು ಮೇಲ್ ಆಗಲಿ ಫೀಮೇಲ್ ಆಗಲಿ ಅಥವಾ ನಮ್ಮದು ರಕ್ತ, ಇದರಲ್ಲಿ ಏನಾದರೂ ಕಾಂಟ್ಯಾಕ್ಟ್ ಆದರೆ ನಮಗೆ HIV ಬರೋ ಸಾಧ್ಯತೆ ಜಾಸ್ತಿ ಉಂಟು. HIV ರೋಗ ಯಾರಿಗೆ ಉಂಟು ಇಲ್ಲ ಅಂತ ನೋಡಿದಾಗ ಗೊತ್ತಾಗುದಿಲ್ಲ, ಅದು ರಕ್ತ ತಪಾಸಣೆ ಮಾಡಿದ್ರೆ ಮಾತ್ರ ಗೊತ್ತಾಗ್ತದೆ ಅಥವಾ ರೋಗ ಲಕ್ಷಣ ಕಂಡು ಬಂದರೆ ಮಾತ್ರ ಗೊತ್ತಾಗ್ತದೆ. ಆದ್ದರಿಂದ ನಾವು ನಮ್ಮ ನಡವಳಿಕೆ ಸುರಕ್ಷಿತವಲ್ಲದ ಲೈಂಗಿಕ ಕ್ರಿಯೆ, ಆಗ ನಾರ್ಮಲಿ ಲೈಂಗಿಕ ದ್ರವಗಳಲ್ಲಿ ಈ ವೈರಸ್ ತುಂಬ ಇರ್ತದೆ ರೋಗಿಗಳಾಗಿದ್ದರೆ, ಆ ರೋಗಿಗಳಿಂದ ಸಾಮಾನ್ಯ ಜನರಿಗೆ ಬರ್ತದೆ. ಎರಡನೇದು ರಕ್ತ, ರಕ್ತದಲ್ಲಿ ವೈರಸ್ ಉಂಟು. ರಕ್ತ ದಾನ ಮಾಡುವಾಗ ಈಗ ನಾರ್ಮಲ್ಲಿ ಪ್ರತಿ ರಕ್ತವನ್ನು ಬ್ಲಡ್ ಬ್ಯಾಂಕ್ ಅಲ್ಲಿ ಚೆಕ್ ಮಾಡಿ ಕೊಡ್ತಾರೆ. ಸೊ ಅದರಿಂದ ರಕ್ತದಿಂದ ಹರಡುವ ವಿಧಾನ ಈಗ ಕಂಪ್ಲೀಟ್ ಸ್ಟಾಪ್ ಆಗಿದೆ. ಅದೇ ಸುರಕ್ಷಿತವಲ್ಲದ ಲೈಂಗಿಕ ಕ್ರಿಯೆಯಿಂದ ತುಂಬಾ ಸಮಸ್ಯೆ ಆಗ್ತಾ ಉಂಟು. ಯಾಕಂತ ಹೇಳಿದ್ರೆ ಯಂಗ್ಸ್ಟರ್ಸ್ ಬಹಳ ಜಾಗೃತಿ ಇರಬೇಕು. ನಮ್ಗೆ ನಮ್ಮ ಹಿರಿಯರು ಹೇಳಿದ್ದಾರೆ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಐ ಥಿಂಕ್ ಇದು ಒಳ್ಳೆ ನಮ್ಗೆ ಒಂದು ಕಿವಿ ಮಾತಿದು. ಯಾಕಂತ ಹೇಳಿದ್ರೆ ನಾವು ನಮ್ಮ ನಿಯತ್ತು ಅಥವಾ ನಮ್ಮ ನಡವಳಿಕೆಯಲ್ಲಿ ಏನಾದರೂ ತಪ್ಪಿ ತಪ್ಪಿದ್ರೆ ಈ ರೋಗಕ್ಕೆ ತುತ್ತಾರೆ, ಜೀವನ ಪರ್ಯಂತ ನಾವು ಸಫರ್ ಆಗ್ಬೇಕಾಗ್ತದೆ. ಯಾಕಂದ್ರೆ ಈ ರೋಗಕ್ಕೆ ಚಿಕಿತ್ಸೆ ಇಲ್ಲ, ಖಾಲಿ ಅವರ ಲೈಫ್ ಸ್ಪ್ಯಾನ್ ಜಾಸ್ತಿ ಮಾಡಬಹುದು, ವೈರಸ್ ದೇಹದಲ್ಲಿ ಜಾಸ್ತಿ ಆಗೋದು ಕಡಿಮೆ ಮಾಡಬಹುದು, ಅವರ ಜೀವನ ಸ್ವಲ್ಪ ಸುಲಲಿತವಾಗಿರುವ ಹಾಗೆ ಮಾಡಬಹುದು, ಆದರೆ ಗುಣಮುಖ ಮಾಡ್ಲಿಕ್ಕೆ ಆಗುದಿಲ್ಲ. ಚಿಕಿತ್ಸೆ ಇಲ್ಲ ಅಂತ, ಚಿಕಿತ್ಸೆ ಉಂಟು ಆದ್ರೆ ಕಂಪ್ಲೀಟ್ ಗುಣಮುಖ ಮಾಡ್ಲಿಕ್ಕೆ ಆಗುದಿಲ್ಲ. ಬಿಪಿ ಹೈಪರ್ ಟೆನ್ಷನ್ ಇದ್ದಾಗ ಮಾತ್ರ ತಗೊಳ್ತಾ ಇರಬೇಕಾಗ್ತದೆ. ಇನ್ನ ಪ್ರತಿ ವರ್ಷ ಈ ಡಿಸೆಂಬರ್ 1 ವಿಶ್ವ ಏಡ್ಸ್ ದಿನ ಅಂತ ಆಚರಿಸ್ತಾರೆ, ಇದು ಯಾಕಾಗಿ ಅಂತೀರಿ? ಪ್ರತಿ ವರ್ಷ ವಿಶ್ವ ಆರೋಗ್ಯ ಸಂಸ್ಥೆ ಡಿಸೆಂಬರ್ 1 ವಿಶ್ವ ಏಡ್ಸ್ ದಿನಾಚರಣೆ ಮಾಡಬೇಕಂತೇಳಿ 1988 ಪ್ರಾರಂಭ ಮಾಡಿದ್ದಾರೆ. ಈ ದಿನ ಅನೇಕ ಯೋಜನೆಗಳು, ಸೌಲಭ್ಯಗಳು, ಎಚ್ ಐ ವಿ ಬಗ್ಗೆ ಕಳಂಕ, ತಾರತಮ್ಯ ಮತ್ತೆ ಅದು ಹರಡೋ ವಿಧಾನ, ಜನರಿಗೆ ಒಂದು ಜಾಗೃತಿ ಮೂಡಿಸುವ ದಿನ. ಮತ್ತೆ ಯಾವ್ದಾದ್ರು ಹೊಸ ಯೋಜನೆಗಳು ಪ್ರಾರಂಭ ಮಾಡಿದ್ರೆ ಅವರು ಆ ದಿವಸ ಹೇಳ್ತಾರೆ. ಅದೇ ರೀತಿ ಇದರ ಬಗ್ಗೆ ಸಂಶೋಧನೆ ಮಾಡಿದ್ರೆ ಆ ದಿವಸ ಇದರ ಬಗ್ಗೆ ಜನರಿಗೆ ಹೇಳ್ತಾರೆ. ಅಂದ್ರೆ ಎಚ್ ಐ ವಿ ಏಡ್ಸ್ ಅನ್ನುವಂತದ್ದು ಒಂದು ಜಾಗತಿಕ ಸಮಸ್ಯೆ ಅಂತ ಪರಿಗಣಿಸಲಾಗಿದೆ. ಹೌದು, ಅಂದ್ರೆ ಎಲ್ಲ ರಾಷ್ಟ್ರಗಳಲ್ಲಿ ಇರ್ತದೆ, ಆದ್ರಿಂದ ಇದನ್ನ ಜಾಗತಿಕ ಸಮಸ್ಯೆ ಅಂತಾನೆ ಪರಿಗಣಿಸಲಾಗಿದೆ. ಹೌದು ಹೌದು. ಇನ್ನ ಈ ಎಚ್ ಐ ವಿ ಏಡ್ಸ್ ಬರೋದಕ್ಕೆ ಏನ್ ಕಾರಣ ಅಂತೀರಿ? ಇದರಲ್ಲಿ ಒಂದು ಹದೇ ಹರೆಯದವರು, ಎಸ್ಪೆಷಲಿ 18-25 ಬಹಳ ಜಾಗ್ರತೆ ಆಗಿರ್ಬೇಕು. ಯಾಕಂದ್ರೆ ಜೀವನ ಶೈಲಿ, ಇದ್ರ ಬಗ್ಗೆ ನಾವು ಈಗ ಮಾತಾಡ್ತಾ ಇದ್ದೇವೆ. ಯಾಕಂದ್ರೆ ಅನೇಕ ರೋಗಗಳಿಗೆ ಇವತ್ತು ಕಾರಣ ಜೀವನ ಶೈಲಿ ಅಂತ ಈಗಾಗಲೇ ಪ್ರೂವ್ ಆಗಿದೆ. ಇಲ್ಲಿ ಮೊದಲನೇದಾಗಿ ಸುರಕ್ಷಿತವಲ್ಲದ ಲೈಂಗಿಕ ಕ್ರಿಯೆ. ಉದಾಹರಣೆಗೆ ನನ್ಗೆ ಈಗ ಯಾರಂತ ಗೊತ್ತಿಲ್ಲ, ಆದ್ರಿಂದ ಸುರಕ್ಷಿತವಲ್ಲದ ಬಹುಸಂಗಾತ ಲೈಂಗಿಕ ಕ್ರಿಯೆ ಬಹಳ ಡೇಂಜರಸ್. ಯಾಕಂದ್ರೆ ಅವರಲ್ಲಿ ವೈರಸ್ ಉಂಟು, ಅದು ವೈರಸ್ ನಮ್ಗೆ ಬರ್ತದೆ. ಸೊ ನಾರ್ಮಲ್ಲಿ ಎಚ್ ಐ ವಿ ಏಡ್ಸ್ ಇರುವುದು ಯಾವುದೇ ಒಂದು ಕ್ಯಾಟಗರಿ ಅಂತ ಹೇಳ್ತೇವೆ ನಾವು, ಬಹಳ ಹೈ ರಿಸ್ಕ್ ಗ್ರೂಪ್ ಅವರಲ್ಲಿ ಮಾತ್ರ ಕಂಡು ಬರ್ತದೆ, ಜನಸಾಮಾನ್ಯರಲ್ಲಿ ಕಂಡು ಬರುದಿಲ್ಲ. ಆದ್ರೆ ಅವರೊಟ್ಟಿಗೆ ನಾವು ಸಂಪರ್ಕ ಮಾಡಿದ್ರೆ ಅದು ಆರೋಗ್ಯವಂತ ಮನುಷ್ಯನಿಗೆ ಸಹ ಬರಬಹುದು. ಅದು ಒಂದು. ಎರಡನೇದ್ದು ಸುರಕ್ಷಿತವಲ್ಲದ ರಕ್ತ. ಸೊ ಅದರಿಂದ ಸಹ ಬರಬಹುದು, ಆದ್ರೆ ಈಗ ಸರ್ಕಾರ ಬ್ಲಡ್ ಬ್ಯಾಂಕ್ ಎಲ್ಲ ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡಿ ಎಲ್ಲ ತಪಾಸಣೆ ಮಾಡಿ ರಕ್ತ ಕೊಡಬೇಕಾಗ್ತದೆ. ಸೊ ರಕ್ತದಾನಿಗಳನ್ನು ಸಹ ತಪಾಸಣೆ ಮಾಡ್ತಾರೆ. ಎಚ್ ಐ ವಿ ಏಡ್ಸ್ ಇದ್ದವರು ರಕ್ತದಾನ ಮಾಡ್ಲಿಕ್ಕಿಲ್ಲ, ಅನೇಕ ರೋಗಗಳಿದ್ದರೆ ರಕ್ತದಾನ ಮಾಡ್ಲಿಕ್ಕಿಲ್ಲ. ಅದರಿಂದ ರಕ್ತದಿಂದ ಹರಡುವಂತದ್ದು ತುಂಬಾ ಕಡಿಮೆ ಆಗಿದೆ. ಮೂರನೇದಾಗಿ ಸಿರಿಂಜ್ ಮತ್ತೆ ನೀಡಲ್, ಒಬ್ಬರಿಗೆ ಒಂದೇ ಸಿರಿಂಜ್ ಒಂದೇ ನೀಡಲ್ ಸೂಜಿ. ಹಾ, ಸೊ ಈಗ ಆಟೋ ಡಿಸೇಬಲ್ ಸಿರಿಂಜ್ ಅಂತ ಬಂದಿದೆ, ಅದು ಒಬ್ಬರಿಗೆ ಮಾತ್ರ ಕೊಡ್ಲಿಕ್ಕೆ ಆಗುದು, ಡಿಸ್ಪೋಸಬಲ್. ಸೊ ಅದು ನಾರ್ಮಲ್ ಎಚ್ ಐ ವಿ ಏಡ್ಸ್ ಈ ನಿಯಂತ್ರಣ ಕಾರ್ಯಕ್ರಮದ ಅಡಿಯಲ್ಲೇ ಬಂದದ್ದು ಅದು. ಯಾಕಂದ್ರೆ ದೇಶಾದ್ಯಂತ ಸುರಕ್ಷಿತವಲ್ಲದ ಸೂಜಿ ಸಿರಿಂಜ್ಗಳು ಉಪಯೋಗ ಜಾಸ್ತಿ ಇತ್ತು. ಸೊ ಈ ಪ್ರೋಗ್ರಾಮ್ ಅಡಿಯಲ್ಲಿ ಈಗ ಎಲ್ಲರಿಗೆ ಆಟೋ ಡಿಸೇಬಲ್ ಸಿರಿಂಜ್, ಒಬ್ಬರಿಗೆ ಒಂದು ಇಂಜೆಕ್ಷನ್ ಸಿರಿಂಜ್ ಅಲ್ಲಿ ಕೊಟ್ಟರೆ ಅದು ಅಲ್ಲಿ ಬ್ಲಾಕ್ ಆಗ್ತದೆ, ಮತ್ತೆ ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಆಗುದಿಲ್ಲ, ಅದರಿಂದ ಸಹ ಹರಡುದು ಕಮ್ಮಿ ಆಗಿದೆ. ಮೂರನೇದ್ದು ಡ್ರಗ್ ಮಾದಕ ದ್ರವ್ಯ ಸೇವನೆ ಇಂಜೆಕ್ಷನ್ ಮೂಲಕ ತಗೊಳ್ಳೋರು ಇದ್ದಾರೆ, ಅದು ನಾರ್ತ್ ಈಸ್ಟ್ ಅಲ್ಲಿ ಸ್ವಲ್ಪ ಜಾಸ್ತಿ, ಅಸ್ಸಾಂ, ಸಿಕ್ಕಿಂ, ನಾಗಾಲ್ಯಾಂಡ್. ಸೊ ಅಲ್ಲಿ ಏನ್ ಮಾಡ್ತಾರೆ ಹೇಳಿದ್ರೆ, ನಾನು ಮಾದಕ ದ್ರವ್ಯ ವ್ಯಸನೆ ಆದ್ರೆ ನಾನು ಸಿರಿಂಜ್ ಅಲ್ಲಿ ನೀಡ್ಲಿ ತಗೊಳ್ತೇನೆ, ಸೇಮ್ ಸಿರಿಂಜ್ ನೀಡ್ಲಿ ನಾನು ಇನ್ನೊಮ್ಮೆ ನನ್ನ ಫ್ರೆಂಡ್ಸ್ ಕೊಡ್ತೇನೆ, ಇಂಟ್ರಾಮಿನ ಡ್ರಗ್ ಯೂಸಸ್ ಅಂತ ಹೇಳ್ತೇವೆ ನಾವು. ಸೊ ಅವರಿಂದ ಸಹ ಇದು ರೋಗ ಜಾಸ್ತಿ ಇದೇ ರೀತಿಯಲ್ಲಿ ಸ್ಪ್ರೆಡ್ ಆಗುದು ನಾರ್ತ್ ಈಸ್ಟ್ ಅಲ್ಲಿ. ಮತ್ತೆ ನೆಕ್ಸ್ಟ್ ತಾಯಿಯಿಂದ ಮಗುವಿಗೆ, ತಾಯಿ ಗರ್ಭಿಣಿಯಾಗಿರುವಾಗ ತಾಯಿಗೆ ಎಚ್ ಐ ವಿ ಇದ್ರೆ ಅದು ಮಗುವಿಗೆ ಹೆರಿಗೆ ಟೈಮಲ್ಲಿ ಬರಬಹುದು, ಗರ್ಭಾವಸ್ಥೆಯಲ್ಲಿ ಬರಬಹುದು, ಹೆರಿಗೆ ನಂತರ ಸಹ ಬರಬಹುದು. ಸೊ ಇದಿಷ್ಟು ಹರಡುವ ವಿಧಾನ. ಅಂದ್ರೆ ಈಗ ಹೈ ರಿಸ್ಕ್ ಗ್ರೂಪ್ ಅಂತ ತಾವು ಹೇಳಿದ್ರಿ, ಅದರಲ್ಲಿ ಯಾರ್ಯಾರು ಬರ್ತಾರೆ ಅಂತೇಳಿ? ಇದರಲ್ಲಿ ಹೈ ರಿಸ್ಕ್ ಗ್ರೂಪ್ ಅಂತ ಹೇಳಿದ್ರೆ ಲೈಂಗಿಕ ಕಾರ್ಯಕರ್ತರು. ಉದಾಹರಣೆಗೆ ನಾವೀಗ ಬಾಂಬೆಯಲ್ಲಿ ರೆಡ್ ಲೈಟ್ ಏರಿಯಾ ಅಂತ ಹೇಳ್ತೇವೆ. ಸೊ ಲೈಂಗಿಕ ಕಾರ್ಯಕರ್ತರು, ಸರ್ಕಾರ ಅವರಿಗೆ ಸಹ ಹಲವಷ್ಟು ಯೋಜನೆಗಳು ಮಾಡಿದೆ ಈಗ. ಸೊ ಅವರು ಹೈ ರಿಸ್ಕ್ ಗ್ರೂಪ್. ಮತ್ತೊಂದು ಸಲಿಂಗ ಕಾಮಿಗಳು, ಅವರು ಹೈ ರಿಸ್ಕ್ ಗ್ರೂಪ್. ಮತ್ತೊಂದು, ಆಗ ತುಂಬಾ ಜನ ಬ್ಲಡ್ ಡೊನೇಷನ್ ವಾಲಂಟರಿ ಕೊಡ್ತಿದ್ರು, ನಾನು ಬ್ಲಡ್ ಕೊಡ್ತೇನೆ ನಾನು ಬ್ಲಡ್ ಕೊಡ್ತೇನೆ. ಸೊ ಅವರು ಸಹ ಹೈ ರಿಸ್ಕ್ ಗ್ರೂಪ್ ಅಲ್ಲಿ ಇದ್ರು, ಈಗ ಹಾಗೆ ಬ್ಲಡ್ ಕೊಡ್ಲಿಕ್ಕಿಲ್ಲ, ಆದ್ರಿಂದ ಈಗ ತುಂಬಾ ಕಡಿಮೆ ಆಗಿದೆ. ದೂರ ಟ್ರಾವೆಲ್ ಮಾಡೋರು ತುಂಬಾ ಟ್ರಾವೆಲ್ ಮಾಡ್ತಾರೆ, ಮನೆಯಿಂದ ದೂರ ಇರ್ತಾರೆ. ಸೊ ಅಂತವ್ರು ಸ್ವಲ್ಪ ಹೈ ರಿಸ್ಕ್ ಗ್ರೂಪ್. ಅಂದ್ರೆ ಮುಖ್ಯವಾಗಿ ಸೋಂಕಿತ ರಕ್ತದಿಂದಲೇ ಇದು ಹರಡುವಂತದ್ದು. ಹೌದು, ಈಗ ಒಬ್ಬರಿಗೆ ಎಚ್ ಐ ವಿ ಏಡ್ಸ್ ಇಲ್ಲದಿದ್ರೆ ಇದು ಯಾವ್ದ್ರ ಮೂಲಕ ಬರ್ಲಿಕ್ಕೆ ಸಾಧ್ಯವಿಲ್ಲ, ಬೇರೆ ಯಾವ ರೂಟ್ಸ್ ಇಲ್ಲ. ಸೊ ರಕ್ತದ ಬರಬೇಕು, ಲೈಂಗಿಕ ದ್ರವಗಳಿಂದ ಬರಬೇಕು, ಅಥವಾ ಸುರಕ್ಷಿತವಲ್ಲ ಸೂಜಿ ಸಿರಿಯಿಂದ ಬರಬೇಕು, ಅಥವಾ ತಾಯಿಯಿಂದ ಮಗುವಿಗೆ. ಇದೇ 4 ಬಿಟ್ಟರೆ ಬೇರೆ ಯಾವ್ದು ರೂಟ್ ಅಲ್ಲಿ ದೇಹವನ್ನು ವೈರಸ್ ಸೇರುವುದಿಲ್ಲ. ನಾನು ಒಂದು ಎಚ್ ಐ ವಿ ಪೇಷಂಟ್ ಒಟ್ಟಿಗೆ ಕುತ್ಕೊಂಡ್ರೆ ಬರುವುದಿಲ್ಲ, ನಾನು ಎಚ್ ಐ ವಿ ಪೇಷಂಟ್ ಒಟ್ಟಿಗೆ ಊಟ ಮಾಡಿದ್ರೆ ಬರುವುದಿಲ್ಲ, ಇದು ಸೊಳ್ಳೆಗಳಿಂದ ಬರುವುದಿಲ್ಲ, ಆಹಾರದಿಂದ ಬರುವುದಿಲ್ಲ, ನೀರಿಂದ ಬರುವುದಿಲ್ಲ, ತಟ್ಟೆಯಿಂದ ಬರುವುದಿಲ್ಲ, ಬಟ್ಟೆಯಿಂದ ಬರುವುದಿಲ್ಲ, ಸ್ಪರ್ಶದಿಂದ ಯಾವುದರಲ್ಲಿ ಬರುವುದಿಲ್ಲ. ಈ ನಾನು ಹೇಳಿದ ಹಾಗೆ ರಕ್ತ ಲೈಂಗಿಕ ದ್ರವ ತಾಯಿಯಿಂದ ಮಗುವಿಗೆ ಸುರಕ್ಷಿತವಲ್ಲ ಸೂಜಿ ಸಿರಿಂಜ್, ಅದರಲ್ಲಿ ಮಾತ್ರ ನಾವು ಜಾಗ್ರತೆ ಇರಬೇಕು. ಕೆಮ್ಮು ಸೀನು ಇದರಿಂದ ಕೆಮ್ಮು ಸೀನು ಯಾವುದರಲ್ಲಿ ಬರುವುದಿಲ್ಲ. ಆರಾಮದಲ್ಲಿ ಎಚ್ ಐ ವಿ ಪೇಷಂಟ್ ಒಟ್ಟಿಗೆ ಇರಬಹುದು, ಏಡ್ಸ್ ಪೇಷಂಟ್ ಒಟ್ಟಿಗೆ ಇರಬಹುದು, ಸೊ ಅದು ಯಾವ ರೀತಿಯಲ್ಲಿ ಹರಡುವುದಿಲ್ಲ. ಈಗ ಸೊಳ್ಳೆಗಳು ಕೂಡ ರಕ್ತ ಹೀರ್ತವೆ, ಆ ಸೊಳ್ಳೆಗಳ ಮೂಲಕ ಯಾಕೆ ಹರಡಲ್ಲ ಅಂತೀರಾ? ಇದು ಇಲ್ಲ, ಅದಂದ್ರೆ ಆ ವೈರಸ್ ಅಲ್ಲಿ ಮಲ್ಟಿಪ್ಲೈ ಆಗ್ಲಿಕ್ಕೆ ಆಗುದಿಲ್ಲ, ಅದು ಮನುಷ್ಯನ ದೇಹದಲ್ಲಿ ಸೆಲ್ಸ್ ಅಲ್ಲಿ ಮಾತ್ರ ಮಲ್ಟಿಪ್ಲೈ ಆಗ್ತದೆ. ಅದು ಈ ವೈರಸ್ ಎಷ್ಟು ಭಯಾನಕ ಅಂತ ಹೇಳಿದ್ರೆ, ಈಗ ದೇಶಕ್ಕೆ ಹೇಗೆ ರಕ್ಷಣಾ ವ್ಯವಸ್ಥೆ ಉಂಟ, ಅದೇ ರೀತಿ ನಮ್ಮ ದೇಹದಲ್ಲಿ ಒಂದು ರಕ್ಷಣಾ ವ್ಯವಸ್ಥೆ ಉಂಟು ಯಾವುದೇ ರೋಗಾಣು ಬರದಾಗೆ, ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೇವೆ. ಈ ವೈರಸ್ ಎಷ್ಟು ಬುದ್ಧಿವಂತ ಅಂತ ಹೇಳಿದ್ರೆ, ರಕ್ಷಣಾ ವ್ಯವಸ್ಥೆಯ ಮೇಲೆ ದಾಳಿ ಮಾಡುದು. ರಕ್ಷಣಾ ವ್ಯವಸ್ಥೆ ನಮ್ಮಲ್ಲಿ ಟಿ ಸೆಲ್ಸ್ ಅಂತ ಉಂಟು, ನಮ್ಮಲ್ಲಿ ಅದು ನಮ್ಗೆ ರಕ್ಷಣೆ ಕೊಡ್ತದೆ, ನಮ್ಮ ದೇಹದಲ್ಲಿ ತುಂಬಾ ಉಂಟದ್ದು ದೇಹದಲ್ಲಿ ಪ್ರತಿರೋಧ ವ್ಯವಸ್ಥೆ ಅದು ಉಂಟು ನಮ್ಮ ಹತ್ರ, ಇದು ರಕ್ಷಣೆ ಮಾಡುದು, ಆ ವ್ಯವಸ್ಥೆ ಮೇಲೆ ದಾಳಿ ಮಾಡುದು. ಆದ್ರಿಂದ ಇವರು ತುಂಬಾ ಬಳಲ್ತಾರೆ ಇದರಲ್ಲಿ. ಸೊ ಸ್ಟಾರ್ಟಿಂಗ್ ಇವತ್ತು ವೈರಸ್ ನನ್ನ ದೇಹಕ್ಕೆ ಹೋದ್ರೆ ಒಂದು 3 ತಿಂಗಳು ನನಗೆ ವೈರಸ್ ಉಂಟಾ ಇಲ್ಲ ಅಂತ ಯಾರಿಗೂ ಗೊತ್ತಾಗುದಿಲ್ಲ, ಈವನ್ ಬ್ಲಡ್ ಟೆಸ್ಟ್ ಅಲ್ಲಿ ಸಿಗುದಿಲ್ಲ. ಫಸ್ಟ್ 3 ತಿಂಗಳು, 3 ರಿಂದ 1-5 ವರ್ಷದವರೆಗೆ ಸ್ವಲ್ಪ ಸ್ವಲ್ಪ ಜ್ವರ ಬರಬಹುದು, ಹಾಗೆಲ್ಲ ಆಗ್ಬಹುದು. ಈ ರೋಗ ಲಕ್ಷಣ ಕಂಡು ಬರ್ಲಿಕ್ಕೂ 5-6 ವರ್ಷ ಬೇಕಾಗ್ತದೆ. ಅವರ ರಕ್ಷಣಾ ವ್ಯವಸ್ಥೆ ಒಳ್ಳೇದಿದ್ರೆ ಇನ್ನೂ ಲೇಟ್ ಆಗ್ಬಹುದು. ರಕ್ಷಣಾ ವ್ಯವಸ್ಥೆ ಕುಂಠಿತಗೊಂಡ್ರೆ ಬೇಗ ರೋಗ ಲಕ್ಷಣ ಕಂಡು ಬರುವ ಸಾಧ್ಯತೆ ಉಂಟು. ಏಡ್ಸ್ ರೂಪಾಯಿಗೆ ಬರಬೇಕಾದ್ರೆ ಅವನಿಗೆ 5-10 ವರ್ಷ ಆದ್ರೂ ಬೇಕು. ಅದು ನಮ್ಮ ಸಮಾಜದಲ್ಲಿ ಸಮಸ್ಯೆ ಈಗ, ಯಾಕಂದ್ರೆ ಯಾರಿಗೆ ಉಂಟು ಯಾರಿಗೆ ಇಲ್ಲ ಅಂತ ಯಾರಿಗೆ ಗೊತ್ತಾಗುದಿಲ್ಲ, ರಕ್ತ ಟೆಸ್ಟ್ ಮಾಡಿದ್ರೆ ಮಾತ್ರ ಗೊತ್ತಾಗ್ತದೆ. ಮತ್ತೊಂದು ಅಂತ ಹೇಳಿದ್ರೆ, ವೈರಸ್ ದೇಹದಿಂದ ಹೋಗಿ ರೋಗ ಲಕ್ಷಣ ಬರ್ಲಿಕ್ಕೆ 2-5 ವರ್ಷ ಬೇಕಾಗ್ತದೆ. ಅವರಲ್ಲಿ ಪ್ರತಿರೋಧಕ ಶಕ್ತಿ ಜಾಸ್ತಿ ಇದ್ರೆ ಸ್ವಲ್ಪ ಲೇಟ್ ಆಗಿ ಗೊತ್ತಾಗ್ಬಹುದು, ಪ್ರತಿರೋಧ ಶಕ್ತಿ ಕಡಿಮೆ ಇದ್ರೆ ಸ್ವಲ್ಪ ಬೇಗ ಗೊತ್ತಾಗ್ಬಹುದು. ಈ ರೋಗಕ್ಕೆ ತುತ್ತಾದವರು, ಅದಕ್ಕೆ ನಾವು ಸಿಂಡ್ರೋಮ್ ಅಂತ ಹೇಳ್ತೇವೆ, ಏಡ್ಸ್ ಅಂತ ಹೇಳಿದ್ರೆ ಅಕ್ವೈರ್ಡ್ ಇಮ್ಯೂನೋ ಸಿಂಡ್ರೋಮ್, ಅಂದ್ರೆ ಹಲವಾರು ರೋಗಗಳು ಬರ್ತವೆ ಇವರಿಗೆ, ಎಚ್ ಐ ವಿ ಮಾತ್ರ ಅಲ್ಲ, ಅವರಿಗೆ ಏಡ್ಸ್ ರೂಪಕ್ಕೆ ಹೋಗ್ತಾರೆ, ಕ್ಯಾನ್ಸರ್ ಬರ್ತದೆ, ನಿಮೋನಿಯಾ ಬರ್ತದೆ, ಟಿ ಬಿ ಬರ್ತದೆ, ಇದು ಕಾಯಿಲೆಗಳ ಮಹಾ ಸಂಕೀರ್ಣ ಅಂತ ಹೇಳ್ಬೋದು. ಸೊ ಇದು ಬೇರೆ ಯಾವ ರೋಗದಲ್ಲಿ ಈ ಟೈಪ್ ಇಲ್ಲ, ಕಾಯಿಲೆಗಳ ಸಂಗಮ, ಇದು ಅದೇ ಸಿಂಡ್ರೋಮ್, ಎಲ್ಲ ಕಾಯಿಲೆಗಳು ಬರ್ತವೆ ಇವರಿಗೆ, ಯಾಕಂದ್ರೆ ರೋಗ ನಿರೋಧಕ ಶಕ್ತಿ ಇಲ್ಲ ದೇಹದಲ್ಲಿ, ರಕ್ಷಣಾ ವ್ಯವಸ್ಥೆ ಇಲ್ಲ, ಯಾಕಂದ್ರೆ ರಕ್ಷಣಾ ವ್ಯವಸ್ಥೆ ಕೂಡ ಜೀವಕೋಶಗಳು ಎಲ್ಲ ವೈರಸ್ಗಳು ಅಟ್ಯಾಕ್ ಮಾಡಿವೆ. ಅದರಿಂದ ರೋಗ ನಿರೋಧಕ ಕಡಿಮೆ ಕಡಿಮೆ ಕಡಿಮೆ ಆಗಿ ಲಾಸ್ಟ್ಗೆ, ಇದಕ್ಕೆ ನಾವು ಸ್ಲಿಮ್ ಡಿಸೀಸ್ ಹೇಳ್ತೇವೆ, ಅಂದ್ರೆ ಅವರ ಲಾಸ್ಟ್ಗೆ ಬೋನ್ಸ್ ಮಾತ್ರ ಕಾಣ್ತದೆ, ಕೃಷಿ ಆಗ್ತಾನೆ ವ್ಯಕ್ತಿ, ಸಣಕಲಾಗ್ಬಿಡ್ತಾರೆ. ಹೌದು, ಅಷ್ಟು ತೂಕ ಕಡಿಮೆ ಆಗುದು, ಮತ್ತೆ ವಾಂತಿ ಆಗುದು, ಜ್ವರ ಬರುವುದು, ಜೀರ್ಣ ಆಗದೆ ಕೆಮ್ಮು ಬರುವುದು, ಬೇದಿ ಅಂದ್ರೆ ನಮ್ಮ ಆರ್ಡಿನರಿ ಬೇದಿ ಅಲ್ಲ ಇವರಿಗೆ, ತುಂಬಾ ಬೇದಿ, 1 ತಿಂಗಳಿಂದ ಬೇದಿ, 1 ತಿಂಗಳಿಂದ ಜ್ವರ, ಎಲ್ಲಿ ಹೋದ್ರೂ ಸಹ ಯಾವ್ದು ಟೆಸ್ಟ್ ಅಲ್ಲಿ ಗೊತ್ತಾಗುದಿಲ್ಲ. ಸೊ ಸ್ವಲ್ಪ ಅವರ ವರ್ತನೆ ಬಗ್ಗೆ ಕೇಳಿದ್ರೆ ನಮ್ಗೆ ಒಂದು ಸ್ವಲ್ಪ ಅದುಮಾರ ಬರ್ತದೆ, ಇವರದ್ದು ವರ್ತನೆ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಉಂಟು, ಕೂಡಲೇ ನಾವು ಎಚ್ ಐ ವಿ ಟೆಸ್ಟ್ ಮಾಡ್ತೇವೆ. ಪ್ರತಿಯೊಂದು ಗರ್ಭಿಣಿ ಸ್ತ್ರೀಯರಿಗೆ ನಮ್ಮ ಹೆರಿಗೆ ಆಸ್ಪತ್ರೆಯಲ್ಲಿ ಆಗ್ಲಿ ಎಲ್ಲೇ ಆದ್ರೂ ಮೆಟರ್ನಿಟಿ ವಾರ್ಡ್ ಅಲ್ಲಿ ಎಚ್ ಐ ವಿ ಟೆಸ್ಟ್ ಕಂಪಲ್ಸರಿ ಎಲ್ಲರೂ ಮಾಡಬೇಕು, ಮತ್ತೆ ಎಲ್ಲ ಬ್ಲಡ್ ಅನ್ನು ಬೇರೆಯವ್ರಿಗೆ ಕೊಡುವ ಮೊದಲು ಟೆಸ್ಟ್ ಮಾಡಿಯೇ ಕೊಡಬೇಕು, ಎಚ್ ಐ ವಿ ಟೆಸ್ಟ್ ಮಾಡಲೇಬೇಕು. ಅದರಿಂದ ಸರ್ಕಾರ ಅನೇಕ ಕ್ರಮಗಳನ್ನು ಕೈಗೊಂಡಿದೆ ಈ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಪ್ರೋಗ್ರಾಂ ಅಡಿಯಲ್ಲಿ. ಅಂದ್ರೆ ಈಗ ಮುಖ್ಯವಾಗಿ ರಕ್ತ ಪರೀಕ್ಷೆ ಮೂಲಕನೇ ಈ ಎಚ್ ಐ ವಿ ಏಡ್ಸ್ ಬಂದಿದೆ ಅಂತ ನಾವು ಪತ್ತೆ ಹಚ್ಚಬಹುದು ಅಂತ ತಾವು ಹೇಳಿದ್ರಿ. ಹೌದು, ಅಂದ್ರೆ ಎಲ್ಲೆಲ್ಲಿ ಈ ಪರೀಕ್ಷೆ ಸೌಲಭ್ಯ ಇದೆ ಅಂತೀರಿ? ಪ್ರತಿ ಜಿಲ್ಲೆಯಲ್ಲಿ ಎಚ್ ಐ ವಿಗೆ ಒಂದು ಎ ಆರ್ ಟಿ ಸೆಂಟರ್ ಅಂತ ಉಂಟು, ಅದೇ ರೀತಿ ಪ್ರತಿ ತಾಲೂಕಲ್ಲಿ ಲಿಂಕ್ ಎ ಆರ್ ಟಿ ಅಂತ ಉಂಟು, ಅಲ್ಲಿ ಆಪ್ತ ಸಮಾಲೋಚನೆ ಟೆಸ್ಟಿಂಗ್, ಅಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಇದ್ದಾರೆ, ಕೌನ್ಸಿಲರ್ ಇದ್ದಾರೆ. ಸೊ ಎಲ್ಲರೂ ಏನಾದ್ರು ನನಗೆ ಡೌಟ್ ಇದ್ರೆ ನಾನು ಕೂಡಲೇ ಎ ಆರ್ ಟಿ ಸೆಂಟರ್ಗೆ ಹೋಗ್ಬೋದು, ಅಲ್ಲಿ ಆಲ್ಮೋಸ್ಟ್ ಎಲ್ಲ ಫೆಸಿಲಿಟಿ ಉಂಟು. ಪರೀಕ್ಷೆ ಕೂಡಲೇ 5-10 ಮಿನಿಟಲ್ಲಿ ರಕ್ತ ಪರಿಶೀಲಿ ಗೊತ್ತಾಗ ರಾಪಿಡ್ ಟೆಸ್ಟ್ ಇರ್ತೇವೆ, ಕೂಡಲೇ ಟೆಸ್ಟ್ ಮಾಡಿ ಹೇಳ್ತಾರೆ, ಡೌಟ್ ಇದ್ರೆ ಅವ್ರು ರಿಪೀಟ್ ಮಾಡಿ ಅವ್ರು ಕನ್ಫರ್ಮ್ ಮಾಡ್ತಾರೆ. ಸೊ ಇನ್ನೂ ಕನ್ಫರ್ಮ್ ಮಾಡಬೇಕಾದ್ರೆ ಇನ್ನು ಹೈಯರ್ ಟೆಸ್ಟ್ ಸಹ ಮಾಡಿ 100% ನಿಮಗೆ ಉಂಟಾ ಇಲ್ಲ ಅಂತ ಅವ್ರು ಹೇಳ್ತಾರೆ. ಈಗ ಒಂದ್ಸರಿ ವ್ಯಕ್ತಿಯ ದೇಹವನ್ನು ಈ ಎಚ್ ಐ ವಿ ಏಡ್ಸ್ ವೈರಸ್ಸು ಪ್ರವೇಶ ಮಾಡ್ತು ಅಂದರೆ ಎಷ್ಟು ದಿನದಲ್ಲಿ ಪರೀಕ್ಷೆ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಅದು? ಅದಕ್ಕೇನಾದರೂ ಅದು ಆ ವ್ಯಕ್ತಿಯ ದೇಹದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಸಮಯ ಏನಾದರೂ ತೆಗೆದುಕೊಡುತ್ತೆ? ಹೌದು, ಅಂದರೆ ಫಸ್ಟಿಗೆ ಈಗ ನನ್ನ ದೇಹವನ್ನು ವೈರಸ್ ಇವತ್ತು ಸೇರಿದರೆ ನವೆಂಬರಲ್ಲಿ, ನವೆಂಬರ್ ಡಿಸೆಂಬರ್ ಜನವರಿ 3 ತಿಂಗಳಲ್ಲಿ ನನಗೆ ಸಹ ಗೊತ್ತಿಲ್ಲ, ಈವನ್ ಬ್ಲಡ್ ಟೆಸ್ಟಲ್ಲಿ ಸಿಗುವುದಿಲ್ಲ, 3 ತಿಂಗಳ ನಂತರ ಬ್ಲಡ್ ಟೆಸ್ಟಲ್ಲಿ ಗೊತ್ತಾಗ್ತದೆ. ಅದಕ್ಕೆ ನಾವು ವಿಂಡೋ ಪೀರಿಯಡ್ ಅಂತ ಹೇಳ್ತೇವೆ, ಆ ಟೈಮಲ್ಲಿ ಯಾರು ಬ್ಲಡ್ ಡೊನೇಟ್ ಮಾಡಿಬಿಡಿ, ಅದಕ್ಕೆ ನಾವು ಅವರಿಗೆ ಹೇಳ್ತಾ ಇರ್ತೇವೆ. ಸೊ ವಿಂಡೋ ಪೀರಿಯಡಲ್ಲಿ ಯಾರಿಗೂ ಬ್ಲಡ್ ಟೆಸ್ಟಲ್ಲಿ ಸಿಗುವುದಿಲ್ಲ, 3 ತಿಂಗಳ ನಂತರ ನಮ್ಗೆ ಗೊತ್ತಾಗ್ತದೆ ಅವರಿಗೆ ಪಾಸಿಟಿವ್ ನೆಗೆಟಿವ್ ಇರ್ಬೋದು ಹೇಳಿ. ಹಾಗಾಗಿ ಅದನ್ನ ಯಾರ್ಯಾರು ಅವರ ನಡವಳಿಕೆ ಇದೆಲ್ಲ ನೋಡಿ ಅವರು ಪರೀಕ್ಷೆ ಮಾಡಿಸ್ಕೊಳ್ತಾ ಇರ್ಬೇಕು. ಹೌದು, ನಾವು ಕೂಡಲೇ ಕೇಳ್ತೇವೆ, ನೀವು ಹೈರಿಸ್ ಗ್ರೂಪ್ ಕ್ಯಾಟಗರಿಯಲ್ಲಿ ಬರ್ತೀರಂತ ನಾವು ಫಸ್ಟ್ಗೆ ನೋಡ್ತೇವೆ. ಎರಡನೇದು ಅವ್ರದ್ದು ವರ್ತನೆ ಕೇಳ್ತೇವೆ, ಮತ್ತೆ ಅವರಿಗೆ ನೀವು ಹೀಗೆ ಎಲ್ಲಿಯಾದ್ರು ಎಕ್ಸ್ಪೋಜರ್ ಆಗಿದ್ರೆ ಅಂತ ಕೇಳ್ತೇವೆ, ಅಸುರಕ್ಷಿತ ಲೈಂಗಿಕತೆಗೆ ಹೋಗಿದ್ದೀರಾ ಅಥವಾ ಎಲ್ಲಿಯಾದ್ರೂ ಸೂಜಿ ಸಿರಿಂಜ್ ಶೇರ್ ಮಾಡ್ತೀರಾ ಅಂತದೆಲ್ಲ ನಾವು ಕೇಳ್ತೇವೆ. ಅಂದ್ರೆ ಏನ್ ಲಕ್ಷಣಗಳು ಕಂಡು ಬರಬಹುದು ಅಂತೀರ ಎಚ್ ಐ ವಿ ಏಡ್ಸ್ ಬಂದಾಗ? ಅದೇ ಇನಿಷಿಯಲಿ ಏನು ಫಸ್ಟ್ 3 ತಿಂಗಳು ಅನೇಕಾಗಲೇ ಹೇಳಿದೆ ಯಾರಿಗೂ ಗೊತ್ತಾಗುದಿಲ್ಲ, ಮತ್ತೆ ಸ್ವಲ್ಪ ಜ್ವರ ಎಲ್ಲ ಬರ್ತಾ ಇರ್ತದೆ, ಅದು ಆರ್ಡಿನರಿ ವೈರಲ್ ಫೀವರ್ ನಮ್ಗೆ ಯಾವಾಗ್ಲೂ ಬರುವಾಗ ಶೀತ ಕೆಮ್ಮಿನಾಗ ಬರ್ತಾ ಇರ್ತದೆ. ನಂತರ ಒಂದು 2-5 ವರ್ಷ ನಂತರ ಒಂದೊಂದೇ ಸ್ಟಾರ್ಟ್ ಆಗ್ತದೆ, ಅತಿಸಾರ ಬೇದಿ, 1 ವಾರ, 1 ತಿಂಗಳು, 1.5 ತಿಂಗಳು, 2 ತಿಂಗಳು ಜ್ವರ. ಎಂತ ಜ್ವರ ಅಂದ್ರೆ ಇದು 1 ತಿಂಗಳು 2-3 ತಿಂಗಳು ಜ್ವರ, ತೂಕ ಬಹಳಷ್ಟು ಕಡಿಮೆ ಆಗುತ್ತೆ. ನಂತರ ನಿಮೋನಿಯಾ ಬರೋದು, ಫಸ್ಟ್ ಟಿ ಬಿ ಬರ್ತದೆ, ರೋಗ ನಿರೋಧಕ ಶಕ್ತಿ ಕಡಿಮೆ ಆದ್ಕೊಂಡು ಮನುಷ್ಯನ ದೇಹದಲ್ಲಿ ಫಸ್ಟ್ ಬರೋದು ಟಿ ಬಿ ಕ್ಷಯ. ಇದಕ್ಕೆ ನಾವು ಅವಕಾಶವಾದಿ ರೋಗಗಳು ಅಂತ ಹೇಳ್ತೇವೆ. ಅಂದ್ರೆ ಎಚ್ ಐ ವಿ ಪೇಷಂಟ್ ಹಾಸ್ಪಿಟಲ್ಗೆ ಬರುವುದೇ ಕೆಮ್ಮು ಅಂತೇಳಿ, ಆಗ ನಾವು ಟೆಸ್ಟ್ ಮಾಡುವಾಗ ಟಿ ಬಿ ಪಾಸಿಟಿವ್. ಅಂದ್ರೆ ಇದು ಶ್ವಾಸಕೋಶಕ್ಕೆ ಮೊದಲು ಬರೋದು ಅಂತೀರ? ಅಂದ್ರೆ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಇಲ್ಲ, ಆದ್ರಿಂದ ಟಿ ಬಿ ಬ್ಯಾಕ್ಟೀರಿಯಾಗಳೆಲ್ಲ ರೋಗಾಣುಗಳು ಜಾಸ್ತಿ ಆಗ್ತದೆ. ಅವರು ಟಿ ಬಿಗೋಸ್ಕರ ಬರ್ತಾರೆ, ಆಗ ನಮ್ಗೆ ಗೊತ್ತಾಗ್ತದೆ ಅವ್ರಿಗೆ ಎಚ್ ಐ ವಿ ಉಂಟೇಳಿ. ಅಂದ್ರೆ ಎಚ್ ಐ ವಿ ಇರುವವರಲ್ಲಿ ಟಿ ಬಿ ಬರುವುದು ಬಹಳ ಕಾಮನ್, ಅವರಿಗೆ ಚಾನ್ಸಸ್ ತುಂಬಾ ಜಾಸ್ತಿ, ಯಾಕಂದ್ರೆ ರೋಗ ನಿರೋಧಕ ಶಕ್ತಿ ಇರುವುದಿಲ್ಲ ಅವರಲ್ಲಿ. ಅಂದ್ರೆ ಸಾಕಷ್ಟು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮಗಳು ಉಂಟಾಗ್ತವೆ. ಅದಕ್ಕೆ ಸ್ಟಾರ್ಟಿಂಗ್ ಹೇಳಿದೆ, ಇದು ಭಯಾನಕ ರೋಗ, ಮಾರಣಾಂತಿಕ ರೋಗ, ನಾವು ಇದಕ್ಕೆ ಬಲಿ ಆಗ್ಲೇಬಾರದು. ಈ ಹದಿಹರೆಯದವರು ಇದರ ಬಗ್ಗೆ ಅರಿವಿಲ್ಲ ತಿಳ್ಕೊಳ್ಳಿ, ಈಗೇನು ನಾಲೆಜ್ ಏನು ನಮ್ಮ ಹತ್ರ ಕೊರತೆ ಇಲ್ಲ. ಓಕೆ, ಸೊ ನೀವು ಎಲ್ಲಿ ಯಾವ ಹಾಸ್ಪಿಟಲ್ಗೆ ಹೋದ್ರೆ ಅಲ್ಲಿ ಬೋರ್ಡ್ ಇರ್ತದೆ, ಎಚ್ ಐ ವಿ ಹೇಗೆ ಹರಡ್ತದೆ ಹೇಗೆ ಹರಡುದಿಲ್ಲ ಅಂತೇಳಿ. ಟಿವಿಯಲ್ಲಿ ಸಹ ಹೇಗೆ ಹರಡ್ತದೆ ಹೇಗೆ ಹರಡುದಿಲ್ಲ ಹೇಳ್ತಾರೆ. ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ARTಿ ಸೆಂಟರ್ ಉಂಟು, ಪ್ರತಿ ತಾಲೂಕು ಕೇಂದ್ರದಲ್ಲಿ ಲಿಂಕ್ ARTಿ ಉಂಟು. ಅದೇ ರಾಯಿಂದ ಮಗುವಿಗೆ ಬರದೆ ಹಾಗೆ ಅದು ಸಹ ಪಿಪಿಟಿ ಸಿಟಿ ಸೆಂಟರ್ ಅಂತ ಉಂಟು, ಅದನ್ನು ಸಹ ಟೇಕ್ ಕೇರ್ ಮಾಡ್ತಾರೆ. ಸೊ ತಾಯಿಗೆ ಕೂಡಲೇ ಚಿಕಿತ್ಸೆ ಸ್ಟಾರ್ಟ್ ಮಾಡ್ತಾರೆ. ಅದೇ ರೀತಿ ಮಗು ಹುಟ್ಟಿದ ಕೂಡಲೇ ಮಗುವಿಗೆ ಸಹ ಕೊಡ್ತಾರೆ, ಯಾಕಂದ್ರೆ ತಾಯಿ ಪಾಸಿಟಿವ್ ಆದ್ರೆ ಮಗುವಿಗೆ ಬರಬಾರ್ದು ಹೇಳಿ. ಸೊ ಆ ಸೇವೆ ಸಹ ಸರ್ಕಾರದಲ್ಲಿ ARTಿ ನಮ್ಮ ಹೆರಿಗೆ ಆಸ್ಪತ್ರೆಯಲ್ಲಿ ಸಿಗ್ತದೆ. ಅಂದ್ರೆ ನಾವು ಕೆಲವು ಕಡೆ ಕೇಳಿದೀವಿ, ಗಂಡ ಹೆಂಡತಿ ಇಬ್ಬರಿಗೂ ಎಚ್ ಐ ವಿ ಏಡ್ಸ್ ಇದ್ರು ಕೂಡ ಅವರ ಮಗುವಿಗೆ ಅದು ಹರಡದಂತೆ ತಡೆಯೋದಕ್ಕೆ ಚಿಕಿತ್ಸೆ ಇದೆ. ಹೌದು, ತಾಯಿಗೆ ನಾವು ಗರ್ಭಿಣಿ ಇರುವಾಗಲೂ ಚಿಕಿತ್ಸೆ ಸ್ಟಾರ್ಟ್ ಮಾಡ್ತೇವೆ, ಮತ್ತೆ ಡೆಲಿವರಿ ಆದ ಕೂಡಲೇ ಮಗುವಿಗೆ ನೆವಿರಪಿನ್ ಸಿರಪ್ ಅಂತ ಕೊಡ್ತೇವೆ. ಸೊ ನಾವು ತಾಯಿಯಿಂದ ಮಗು ಬರೋದಾಗಿ ಬಹಳಷ್ಟು ಪ್ರಯತ್ನ ಪಡ್ತೇವೆ. ಈ ಡಿಸೀಸ್ ಬಗ್ಗೆ ಜನರಲ್ಲಿ ತುಂಬಾ ಕಳಂಕ ತಾರತಮ್ಯ ಉಂಟು, ಮತ್ತೆ ಜನರು ಎಚ್ ಐ ವಿ ಪೇಷಂಟ್ ಅನ್ನು ಯಾರು ಕೇರ್ ಮಾಡೋದಿಲ್ಲ. ಅದಕ್ಕೆ ಎಚ್ ಐ ವಿ ಏಡ್ಸ್ ಪೇಷಂಟ್ ನೋಡ್ಲಿಕ್ಕೆ ಸರ್ಕಾರ ಕೇರ್ ಅಂಡ್ ಸಪೋರ್ಟ್ ಸೆಂಟರ್, ಅಲ್ಲಿ ತುಂಬಾ ಎನ್ ಜಿ ಓಗಳು ರನ್ ಮಾಡ್ತಾರೆ, ಅಲ್ಲಿ ಎಚ್ ಐ ವಿ ಪೇಷಂಟ್ ಮತ್ತೆ ಏಡ್ಸ್ ಪೇಷಂಟ್ ಮಾತಾಡ್ತಾರೆ. ಸೊ ಅವರಿಗೆ ಕೇರ್ ಅಂಡ್ ಸಪೋರ್ಟ್ ಕೊಡ್ತಾರೆ, ಯಾಕಂತ ಹೇಳಿದ್ರೆ ಅವರನ್ನು ಫ್ಯಾಮಿಲಿ ಅವರು ನೋಡುದಿಲ್ಲ. ಚಿಕಿತ್ಸೆ ಅದು ARTಿ ಸೆಂಟರ್ ಅಲ್ಲಿ ಮಾತ್ರೆಗಳು ಬರ್ತವೆ, ಅದನ್ನು ನಾವು ಕೊಡ್ತೇವೆ. ಈ ಮಾತ್ರೆಯಿಂದ ಅವರಿಗೆ ರೋಗ ನಿರೋಧಕ ಶಕ್ತಿ ಕುಂಠಿತ ಆಗುವುದು ತಪ್ಪುತ್ತದೆ, ಅದೇ ರೀತಿ ಅವರಿಗೆ ರೋಗಾಣು ದೇಹದಲ್ಲಿ ದ್ವಿಗುಣಗೊಳ್ಳದಾಗಿ ನೋಡ್ತದೆ, ಮತ್ತೆ ಅವರು ಆರ್ಡಿನರಿ ಜೀವನವನ್ನು ಮಾಡಬಹುದು. ಆದರೆ ಬಹಳ ಜಾಗೃತಿ ಇರಬೇಕಾಗ್ತದೆ. ಇನ್ನು ಎಚ್ ಐ ವಿ ಏಡ್ಸ್ ಬರೆದಿರೋ ಹಾಗೆ ಏನು ತಡೆಗಟ್ಟುವ ವಿಧಾನಗಳನ್ನು ಅನುಸರಿಸಬೇಕು ಅಂತೀರಿ? ಸರ್ಕಾರ ಕಾಂಡಮ್ ಪ್ರಮೋಷನ್ ಪ್ರೋಗ್ರಾಮ್ ಮಾಡಿತ್ತು, ಪುರುಷರಿಗೆ ಕಾಂಡಮ್ ಬಂತು, ಮಹಿಳೆಯರಿಗೆ ಕಾಂಡಮ್ ಬಂತು, ಮತ್ತೆ ಆಲ್ ಟೈಮ್ ATM ಮೆಷಿನ್ ಇದ್ದಾಗ ಹಣ ಹೇಗೆ ಬರ್ತದೆ ಅದೇ ರೀತಿ ನೀವು ಆ ಮೆಷಿನ್ ಇಂದ ಕಾಂಡಮ್ ತಗೊಳ್ಬಹುದು ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ. ಅದು ಮಾಡಿತ್ತು. ನಂತರ ಬ್ಲಡ್ ಬ್ಯಾಂಕ್ ಅನ್ನು ಬಹಳ ಸ್ಟ್ರಿಕ್ಟ್ ಮಾಡಿತ್ತು, ಎಲ್ಲಾ ಬ್ಲಡ್ ಅನ್ನು ಕೊಡುವ ಮೊದಲು ಯಾರಿಗಾದ್ರೂ ಎಮರ್ಜೆನ್ಸಿಯಲ್ಲಿ ಅದನ್ನು ಟೆಸ್ಟ್ ಮಾಡಿ ಕೊಡಬೇಕಂತಾಯ್ತು. ಮತ್ತೆ ಸೂಜಿ ಸಿರಿಂಜ್ ಅದನ್ನ ಈಗ ಡಿಸ್ಪೋಸಬಲ್ ಬಂತು, ಎರಡನೇ ಬಾರಿ ಯೂಸ್ ಮಾಡ್ಲಿಕ್ಕೆ ಇಲ್ಲ, ಈಗ ಮಾಡ್ಲಿಕ್ಕೂ ಆಗುದಿಲ್ಲ ಈಗ ಹೊಸ ಸಿರಿಂಜ್ ನೀಡ್ಲಿಗಳು. ಮತ್ತೆ ಇಂಟ್ರಾವಿನ ಡ್ರಗ್ ಯೂಸರ್ಸ್ ಮಾದಕ ದ್ರವ್ಯ ವ್ಯಸನಿಗಳಿಗೆ ಅವರನ್ನು ಆಪ್ತ ಸಮಾಲೋಚನೆ ಮಾಡಿ ಅವರಲ್ಲಿ ಸಹ ರೋಗವನ್ನು ಹರಡುವುದನ್ನು ಕಡಿಮೆ ಮಾಡಲಿಕ್ಕೆ ಸರ್ಕಾರ ಬಹಳ ಪ್ರಯತ್ನ ಪಡ್ತದೆ. ಲೈಂಗಿಕ ಕಾರ್ಯಕರ್ತೆಯರಿಗೆ ಕಾಂಡಮ್ ಅನ್ನು ಸಪ್ಲೈ ಮಾಡಲಾಯಿತು, ಫಿಮೇಲ್ ಸೆಕ್ಸ್ ವರ್ಕರ್ಸ್ಗೆ ಕಾಂಡಮ್ ಅನ್ನು ಸಪ್ಲೈ ಮಾಡಲಾಯಿತು. ಸೊ ಅವರಲ್ಲಿ ಅಧಿಕ ಅರಿವನ್ನು ಉಂಟು ಮಾಡಲಾಯಿತು. ಹೀಗಾಗಿ ಈ ರೋಗಕ್ಕೆ ಇದ್ದ ಕಾರ್ಯಕ್ರಮ ಬೇರೆ ಯಾವ ರೋಗಕ್ಕೆ ಸಹ ಇಲ್ಲ, ಹೈಯೆಸ್ಟ್ ಈ ರೋಗಕ್ಕೆ ಪ್ರಾಮುಖ್ಯತೆ ಕೊಟ್ಟಿದೆ. ಯಾಕಂತ ಹೇಳಿದ್ರೆ ಈ ಹದಿಹರೆಯದವರು ಈ ರೋಗಕ್ಕೆ ಬಲಿಯಾಗಿ 40-50 ವರ್ಷದಲ್ಲಿ ಅಥವಾ 30ರಲ್ಲಿ ಸತ್ತವರು ಇದ್ದಾರೆ. ಸೊ ಈಗ ಯಾರು ಈ ಆಲೋಚನೆ ಮಾಡಿ ನಾನು ಈ ವರ್ತನೆ ಮಾಡ್ಬೇಕಾ, ಈ ವರ್ತನೆ ಹೋಗ್ಬೇಕಾ, ಈ ನಡವಳಿಕೆ ನನಗೆ ಬೇಕಾ, ನನ್ನ ಆರೋಗ್ಯ ನನಗೆ ಬಹಳ ಇಂಪಾರ್ಟೆಂಟ್ ತಲೆಯಲ್ಲಿ ಇಟ್ಕೊಂಡೇ ನಾವು ನಮ್ಮ ಜೀವನ ಮಾಡಬೇಕು. ಅಂದ್ರೆ ಸ್ವಯಂ ನಿಯಂತ್ರಣ ಬಹಳ ಮುಖ್ಯ. ಸ್ವಯಂ ನಿಯಂತ್ರಣ ಅದಕ್ಕೆ ನಮ್ಮ ಆರೋಗ್ಯ ನಮ್ಮ ಕೆಲಸ, ಬಹಳ ಜಾಗೃತಿ ಇರಬೇಕಾಗ್ತದೆ. ಈಗ ನಮ್ಮ ಭಾರತೀಯ ಸಂಸ್ಕೃತಿ ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಅಂತಾನೆ ಹೇಳ್ತಾ ಇರುತ್ತೆ. ಬ್ರಹ್ಮಚರ್ಯವೇ ಶ್ರೀರಕ್ಷೆ. ಅಂದ್ರೆ ಬಹುಸಂಗಾತಿ ಲೈಂಗಿಕ ಅಸುರಕ್ಷಿತ ನಾನು ಯಾವಾಗಲೂ ಹೇಳುದು, ಅಂದ್ರೆ ಯಾರಿಗೆ ರೋಗ ಉಂಟು ಇಲ್ಲ ಅಂತ ಗೊತ್ತಿಲ್ಲ ನಮ್ಗೆ. ಅಂದ್ರೆ ಬ್ರಹ್ಮಚರ್ಯ ಅಂತಂದ್ರೆ ಪತಿ ಪತ್ನಿ ಪರಸ್ಪರ ವಿಶ್ವಾಸವಿಲ್ಲ, ಬಹಳ ಸಂಗಾತಿ ಒಟ್ಟಿಗೆ ಮಾತ್ರ ನಿಷ್ಠರಾಗಿರಬೇಕು. ಹೌದು, ಉಳಿದವರ ಒಟ್ಟಿಗೆ ಯಾವಾಗ್ಲೂ ಡೌಟ್ ಅದು. ಸೊ ಅವರಿಗಿದ್ರೆ ಆರೋಗ್ಯವಂತ ಪರ್ಸನ್ಗೆ ಬರ್ತದೆ, ಇಲ್ಲದಿದ್ರೆ ಈ ರೋಗ ಸಾಮಾನ್ಯ ಜನರಿಗೆ ಬರುದಿಲ್ಲ. ಇದು ಹೈ ರಿಸ್ಕ್ ಗ್ರೂಪ್ ಮಾತ್ರ ಇರ್ತದೆ, ಅಲ್ಲಿ ನಾವು ಹೋದ್ರೆ ನಮ್ಗೆ ಸಹ ಬರಬಹುದು. ನನಗೆ ಬಂದ್ರೆ ನೆಕ್ಸ್ಟ್ ನಾನು ಮದುವೆ ಆದ್ರೆ ನನ್ನ ಹೆಂಡತಿಗೂ ಬರ್ತದೆ. ಸೊ ಗಂಡನಿಗೂ ಪಾಸಿಟಿವ್, ಹೆಂಡತಿಗೂ ಪಾಸಿಟಿವ್. ಹೆಂಡತಿದು ಗೊತ್ತಾಗದೆ ಡೆಲಿವರಿ ಆದ್ಮೇಲೆ ಗೊತ್ತಾದ್ರೆ ಮಗುವಿಗೂ ಬರುತ್ತೆ. ಸೊ ಇಡೀ ಫ್ಯಾಮಿಲಿ. ಅದಕ್ಕೆ ಈಗ ಪೋಷಕರಿಂದ ಮಗುವಿಗೆ ಅಂತ ಹೇಳಿದ್ರೆ, ತಾಯಿಯಿಂದ ಮಗುವಿಗೆ ನಾವು ಯೂಸ್ ಮಾಡೋದಿಲ್ಲ ವರ್ಡ್, ಪೋಷಕರು. ಹೌದು, ಪೋಷಕರಿಂದ ಮಗುವಿಗೆ. ಹೌದು. ಈಗ ಮಗು ಪಾಸಿಟಿವ್ ಆಗದಾಗ ಬಹಳ ಪ್ರಯತ್ನ ಪಡ್ತೇವೆ, ಪಕ್ಕನೆ ಪಾಸಿಟಿವ್ ಆದ್ರೆ ಈವನ್ ಅದಕ್ಕೆ ಸರ್ಕಾರ ಶಾಲೆ ಮಕ್ಕಳಿಗೆ ಸಹಾಯಧನ ಕೊಡ್ತದೆ. ಅದೇ ರೀತಿ ಎಚ್ ಐ ವಿ ಪಾಸಿಟಿವ್ ಮದುವೆ ಆಗದ ಸ್ತ್ರೀಯರಿದ್ರೆ ಅವರಿಗೆ ಸಹಾಯಧನ ಕೊಡ್ತದೆ. ನಂತರ ಚೇತನ ಯೋಜನೆ ಅಂತ ಉಂಟು, ಮೈತ್ರಿ ಯೋಜನೆ, ಹಲವಾರು ಯೋಜನೆಗಳುಂಟು ಈ ಎಚ್ ಐ ವಿ ಕಾರ್ಯಕ್ರಮದಲ್ಲಿ. ಈಗ ಒಂದ್ಸರಿ ಅವರಿಗೆ ಎಚ್ ಐ ವಿ ಏಡ್ಸ್ ಇದೆ ಅನ್ನೋದು ಗೊತ್ತಾದ್ಮೇಲೆ ಏನು ಚಿಕಿತ್ಸಾ ಕ್ರಮಗಳನ್ನು ಅನುಸರಿಸ್ತೀರಾ? ನಾವು ಒಂದ್ಸರಿ ಅವರು ಹಾಸ್ಪಿಟಲ್ ಬರುವಾಗ ರೋಗ ಲಕ್ಷಣಗಳು ಇದ್ರೆ ಅಥವಾ ನಾವು ಎಚ್ ಐ ವಿ ಟೆಸ್ಟ್ ಮಾಡುವಾಗ ಸಡನ್ ಗೊತ್ತಾದ್ರೆ ಫಸ್ಟ್ ಸಮಾಲೋಚನೆ ಮಾಡ್ತೇವೆ. ಟೆಸ್ಟ್ ಮಾಡುವ ಮೊದಲೇ ಒಂದು ಹೇಳ್ತೇವೆ ಎಚ್ ಐ ವಿ ಇದ್ರೆ ಏನು, ಅದು ಹೇಗೆ ಹರಡುತ್ತೆ ಹೇಗೆ ಹರಡುದಿಲ್ಲ ಅಂತ. ನಂತರ ಅವರ ರಕ್ತ ತಪಾಸಣೆ ಮಾಡ್ತೇವೆ, ಅದು ಪಾಸಿಟಿವ್ ಬಂದ್ರೆ ಪೋಸ್ಟ್ ಟೆಸ್ಟ್ ಕೌನ್ಸಿಲಿಂಗ್, ಟೆಸ್ಟ್ ಆದ್ಮೇಲೆ ಪುನಃ ಅವರನ್ನು ಕರಿತೇವೆ, ಹೇಳ್ತೇವೆ ಹೀಗೆ ಆಗ್ತದೆ, ಹೀಗೆ ಜೀವನ ಶೈಲಿ ಹೀಗೆ ಮಾಡಬೇಕು, ನಿಮ್ಮಿಂದ ಬೇರೆಯವರಿಗೆ ಬರಬಾರದು. ಸೊ ಹಾಗೆಲ್ಲ ನಾವು ಅವ್ರಿಗೆ ಹೇಳಿಕೊಡ್ತೇವೆ. ಏನೇನು ಮಾತ್ರೆಗಳು ಇರ್ತವೆ? ಮೂರು ಟ್ಯಾಬ್ಲೆಟ್ ಒಟ್ಟಾಗಿ ಕೊಡ್ತೇವೆ, ಪ್ರತಿದಿನ ಅವ್ರು ತಗೊಳ್ಬೇಕು. ಪ್ರತಿ ಆರ್ ಟಿ ಸೆಂಟರ್ ಅಲ್ಲಿ ನಾವು ಅವರಿಗೆ ಒಂದು ತಿಂಗಳಿಗೆ ಕೊಡ್ತೇವೆ. ಅವರು ನಿಯತ್ತಾಗಿ ತಗೊಳ್ಳೋದು ಹೌದಾದ್ರೆ ಕೆಲಸ ಮೂರು ತಿಂಗಳು ಕೊಡೋದುಂಟು, ದೂರದಿಂದ ಬರಬೇಕು ಗುಡ್ಡಗಾಡಿಂದ ಬರಬೇಕು ಅಂತ ಅವರಿಗೆ ಮೂರು ತಿಂಗಳು ಕೊಡೋದು ಸಂಟ್. ಸೊ ಅವರು ಡೈಲಿ ತಗೊಂಡ್ರೆ ಅಟ್ಲೀಸ್ಟ್ ಅವರ ಲೈಫ್ ಸ್ಪ್ಯಾನ್ ಸ್ವಲ್ಪ ಜಾಸ್ತಿ ಮಾಡಬಹುದು, ತಗೊಳ್ಳೋದೇ ಇದ್ರೆ ಅವರ ರೋಗ ನಿರೋಧಕ ಶಕ್ತಿ ಕಂಪ್ಲೀಟ್ ಕುಂಠಿತಾಗ್ತದೆ. ಅಂದ್ರೆ ಎಆರ್ ಟಿ ಕೇಂದ್ರಗಳು ಎಲ್ಲಿರ್ತವೆ ಅಂತೀರಿ? ಎಲ್ಲಾ ಜಿಲ್ಲಾ ಆಸ್ಪತ್ರೆಯಲ್ಲಿ ಇರ್ತದೆ. ತಾಲೂಕು ಹಾಸ್ಪಿಟಲ್ ಸಲಿಂಗ್ ಕೇರ್ ಅಂತ ಉಂಟು, ಅವ್ರು ಪುನಃ ಜಿಲ್ಲಾ ಆಸ್ಪತ್ರೆಗೆ ಬರಬೇಕಂತಿಲ್ಲ, ಅವರ ತಾಲೂಕಲ್ಲಿ ಹೋಗಿ ಮಾತ್ರೆ ತಗೊಳ್ಬಹುದು. ಆದ್ರೆ ಸಮಾಲೋಚನೆ ತಾಲೂಕು ಮಟ್ಟದಲ್ಲೇ ನಡೆಯುತ್ತೆ? ತಾಲೂಕು ಮಟ್ಟದಲ್ಲಿ ಸಹ ನಡೀತಿದೆ, ಲ್ಯಾಬ್ ಟೆಕ್ನಿಷಿಯನ್ ಇದ್ದಾರೆ, ಕೌನ್ಸಿಲರ್ ಇದ್ದಾರೆ. ಸೊ ಜಿಲ್ಲಾ ಮಟ್ಟದಲ್ಲಿ ಸ್ವಲ್ಪ ಫೆಸಿಲಿಟಿ ಜಾಸ್ತಿ ಉಂಟು, ತಪಾಸಣೆ ಎಲ್ಲ ಮಾಡಿ ಕನ್ಫರ್ಮ್ ಮಾಡಬಹುದು. ಸೊ 100% ಎಚ್ ಐ ವಿ ಏಡ್ಸ್ ಅಂತೆಲ್ಲ ಮಾಡಬಹುದು, ಇಲ್ಲದ್ರೆ ಸ್ಯಾಂಪಲ್ ತಗೊಂಡು ನಮ್ಮ ಇಲ್ಲಿಂದ ನಿಮ್ಮ ಮ್ಯಾನ್ಸಿಗೆ ನಾವು ಕಳಿಸ್ತೇವೆ ಸ್ಯಾಂಪಲ್ ಅನ್ನು, 100% ಪಾಸಿಟಿವ್ ಅಂತ ಗೊತ್ತಾಗಬೇಕಾದ್ರೆ. ಸೊ ನಾರ್ಮಲಿ 3 tests ಪಾಸಿಟಿವ್ ಅಂತೇಳಿ ಸ್ಪಾಟ್ ಟೆಸ್ಟ್ ಅಲ್ಲಿ ಗೊತ್ತಾಗ್ತದೆ. ಸೊ 3 tests ಪಾಸಿಟಿವ್ ಬಂದ್ರೆ ನಾವು ಅವರು ಎಚ್ ಐ ವಿ ಏಡ್ಸ್ ಅಂತ ಡಿಕ್ಲೇರ್ ಮಾಡ್ತೇವೆ. ಇನ್ನೂ ಡೌಟ್ ಇದ್ರೆ, ಯಾವುದೇ ವರ್ತನೆ ಕಾಣುವುದಿಲ್ಲ, ಯಾವುದೇ ತಪ್ಪು ನಡವಳಿಕೆ ಕಾಣುವುದಿಲ್ಲದಿದ್ರೆ, ಮತ್ತೆ ಒಂದ್ಲಿ ಒಂದು ಪಾಸಿಟಿವ್ ಮಾತ್ರ ಬಂದಿದೆ ಮೂರಲ್ಲಿ ಅಂತ ಹೇಳಿದ್ರೆ ನಾವು ಸ್ಯಾಂಪಲ್ ಅನ್ನು ಬ್ಯಾಂಗ್ಳೂರ್ ಕಳಿಸ್ತೇವೆ. ಸೊ ಅಲ್ಲಿ ಪಾಸಿಟಿವ್ ಬಂದ್ರೆ 100% ಪಾಸಿಟಿವ್, ಪಾಸಿಟಿವ್ ಬಂದ ಕೂಡಲೇ ಟ್ರೀಟ್ಮೆಂಟ್ ಸ್ಟಾರ್ಟ್. ಅಂದ್ರೆ ಮಾತ್ರೆಗಳನ್ನ ಜೀವನ ಪರ್ಯಂತ ಅಂದ್ರೆ ಈ ಎಲ್ಲ ಚಿಕಿತ್ಸೆ ಉಚಿತವಾಗಿ ಇರುತ್ತೆ? ಹೌದು, ಎಲ್ಲ ಸರ್ಕಾರದ ಎಲ್ಲ ಎಆರ್ಟಿ ಸೆಂಟರ್ ಅಲ್ಲಿ ಉಚಿತ, ಮಾತ್ರೆಗಳು ಉಚಿತ, ಟೆಸ್ಟ್ ಉಚಿತ, ಕೌನ್ಸಿಲಿಂಗ್ ಉಚಿತ, ಎಲ್ಲ ಉಚಿತ. ಜೊತೆಗೆ ಅವರು ಯಾವ ರೀತಿ ಆಹಾರ ಕ್ರಮವನ್ನು ಅನುಸರಿಸಬೇಕಾಗತ್ತೆ, ವ್ಯಾಯಾಮ, ಜೀವನ ಶೈಲಿ ಹೌದು ಯಾವ ರೀತಿ ಅನುಸರಿಸಬೇಕಾಗತ್ತೆ ಅಂತಾನು ಒಂದು ಸಮಾಲೋಚನೆ ಮಾಡಲಾಗುತ್ತೆ. ಹೌದು, ಅವರಿಗೆ ಎಲ್ಲ ಹೇಳಿಕೊಡ್ತಾರೆ ಯಾವ ರೀತಿ ಜೀವನ ಮಾಡಬೇಕು, ಯಾವ ರೀತಿ ಪೋಷಕಾಂಶಗಳ ಆಹಾರ ತಗೊಳ್ಬೇಕು, ಹೇಗೆ ವ್ಯಾಯಾಮ ಮಾಡಬೇಕು, ಯಾವ ರೀತಿ ಮನಸ್ಸಿಗೆ ಸಂತೋಷ ಆಗುವ, ಯಾಕಂದ್ರೆ ಅವರು ಯಾವಾಗ್ಲೂ ಬೇಜಾರಲ್ಲಿ ಇರ್ತಾರೆ, ಯಾವಾಗ್ಲೂ ಅವರಿಗೆ ತಲೆಯಲ್ಲಿ ಇರ್ತಾರೆ ನಾನು ಎಚ್ ಐ ವಿ ಪಾಸಿಟಿವ್ ಅಂತೇಳಿ. ಸೊ ಅವರಿಗೆ ಧ್ಯಾನ, ಯೋಗ ಹೇಗೆಲ್ಲ ಮಾಡ್ಬೇಕೆಲ್ಲ, ಮತ್ತೆ ಅವರದ್ದು ರಕ್ತ ಎಲ್ಲಿಯಾದ್ರೂ ಬಿದ್ರೆ ಹೇಗೆ ಬೇರೆಯವರಿಗೆ ಹರಡದಾಗಿ ನೋಡ್ಬೇಕೆಲ್ಲ ಹೇಳಿಕೊಡ್ತಾರೆ. ಅವರ ಜವಾಬ್ದಾರಿಯನ್ನು ಸಮಾಜಕ್ಕೆ ಅದೆಲ್ಲ ಹೇಳ್ಕೊಡ್ಲಾಗುತ್ತೆ. ಮತ್ತೆ ಅವರು ಬೇರೆಯವರಿಗೆ ಅನುಕೂಲ ಆಗುವಂತ ಒಂದು ಕೆಲಸಗಳಲ್ಲಿ ಅವರು ತೊಡಗೋದಕ್ಕೆ ಒಂದು ಸಲಹೆ ಕೊಡ್ಲಾಗುತ್ತೆ, ಅದನ್ನ ಮನಸ್ಸಿಗೂ ಹಗರಾಗುತ್ತೆ. ಮತ್ತೆ ಈಗ ಅವರಿಗೆ ಮಾತ್ರೆಗಳೆಲ್ಲ ಕೊಟ್ಟ ಮೇಲೆ ರಕ್ತ ಪರೀಕ್ಷೆ ಏನಾದ್ರೂ ಮಾಡ್ಲಾಗತ್ತಾ, ಇವರ ಸ್ಥಿತಿ ಎಷ್ಟು ಮಟ್ಟಿಗೆ ಸುಧಾರಣೆ ಆಗಿದೆ ಅಂತ ನೋಡಬೇಕು. ಫಾಲೋ ಅಪ್ ಮಾಡ್ತೇವೆ ನಾವು, CD4 ಅಲ್ಲಿ ಹೇಳ್ತೇವೆ, ಅದರ ಕೌಂಟ್ ಮಾಡ್ತೇವೆ. ಅದು ನಾರ್ಮಲಿ 950 ಅಲ್ಲಿ ಇರ್ತದೆ, ನಮಗೆ ಆರೋಗ್ಯವಂತರಿಗೆ 1000 ಮೇಲೆ ಇರ್ತದೆ. ಸೊ ಎಚ್ ಐ ವಿ ಪೇಷಂಟ್ ಅವರಿಗೆ ಅದು 350 ಕಡಿಮೆ ಆಗ್ತದೆ, ಅಂದ್ರೆ 200 ಬರ್ತದೆ, 200 ಕೆಳಗೆ ಬಂದ್ರೆ ಬೇರೆ ಬೇರೆ ರೋಗ ಲಕ್ಷಣಗಳು ಬರ್ತವೆ ಅವಳಿಗೆ. ಹೌದು, ಹಾಗಾಗಿ ಆ ಕೌಂಟ್ ಅಲ್ಲಿ ನಮ್ಗೆ ಗೊತ್ತಾಗ್ತದೆ ಅವರದು ಎಚ್ ಐ ವಿ ಏಡ್ಸ್ ಯಾವ ಸ್ಥಿತಿಯಲ್ಲಿ ಉಂಟು ಅಂತೇಳಿ ಅದನ್ನ ನಾವು ಫಾಲೋ ಅಪ್ ಅಲ್ಲಿ ಮಾಡ್ತಾ ಇರ್ತೀವಿ. ಅಂದ್ರೆ ಸರ್ಕಾರದಿಂದ ಚಿಕಿತ್ಸೆ ಪೂರ್ಣವಾಗಿ ಉಚಿತವಾಗಿ ಸಿಗ್ತಾ ಇದೆ. ಜೊತೆಗೆ ಇನ್ನೇನೇನು ಸೌಲಭ್ಯಗಳು ಸಿಗ್ತವೆ ಅಂತಾರೆ ಈ ಎಚ್ ಐ ವಿ ಏಡ್ಸ್ ಪೀಡಿತ ರೋಗ? ನಾನು ಈಗಾಗಲೇ ಹೇಳಿದೆ, ಲೈಂಗಿಕ ಅಲ್ಪಸಂಖ್ಯಾತರಿಗೆ ಮೈತ್ರಿ ಯೋಜನೆ ಅಂತ ಉಂಟು, ಆರ್ಥಿಕ ಸಹಾಯ ಕೊಡ್ತಾರೆ. ಚೇತನ ಯೋಜನೆಯಲ್ಲಿ ಅವರಿಗೆ ಪುನಃ ಆರ್ಥಿಕ ಸಾಲ ರೂಪದಲ್ಲಿ ಹಣ ಕೊಡ್ತಾರೆ 30,000 ಲೈಂಗಿಕ ಕಾರ್ಯಕರ್ತೆ ಅವರಿಗೆ, ಅವರಿಗೆ ಪುನರ್ಚೇತನ, ನನಗೆ ಇನ್ನು ಬೇಡ, ನಾನು ಬೇರೆ ಆರಾಮದಲ್ಲಿ ಇರ್ತೇನೆ, ಪುನರ್ವಸತಿ ಅಂದ್ರೆ ಉದ್ಯೋಗ ಕೈಗೊಳ್ಳಕ್ಕೆ. ಹೌದು, ಅದಕ್ಕೆ ಅವರು ಸಾಲದ ರೂಪದಲ್ಲಿ ಕೊಡ್ತಾರೆ. ಮತ್ತೆ ಮನಸ್ವಿನಿ ಯೋಜನೆ ಅಂತ ಉಂಟು, ಅದರಲ್ಲಿ ಸಹ ಆರ್ಥಿಕ ಸಹಾಯ ಕೊಡ್ತಾರೆ. ಮತ್ತೆ ಪ್ರತಿ ಜಿಲ್ಲಾ ಎಆರ್ಟಿ ಸೆಂಟರ್ ಅಲ್ಲಿ ಉಚಿತವಾಗಿ ಕಾನೂನು ಸಲಹೆ ಕೊಡ್ತಾರೆ. ಉದಾಹರಣೆ, ನಾನು ಫ್ಯಾಕ್ಟರಿ ತಗೊಳ್ಳೋದಿಲ್ಲ, ನನ್ನ ಸ್ಕೂಲ್ ತಗೊಳ್ಳೋದಿಲ್ಲ, ಆಗ ಕಾನೂನು ಸಲಹೆ ಉಚಿತವಾಗಿ ಕೊಡಲಾಗ್ತದೆ. ಅದೇ ರೀತಿ ಶಾಲೆ ಮಕ್ಕಳಿಗೆ, ಹೈಸ್ಕೂಲ್ ಮಕ್ಕಳಿಗೆ, ಕಾಲೇಜ್ ಮಕ್ಕಳು ಪಾಸಿಟಿವ್ ಇದ್ದರೆ ಅವರಿಗೆ ಉಚಿತ ಶಿಕ್ಷಣ ಸ್ಕಾಲರ್ಶಿಪ್, ಹೌದು, ಆರ್ಥಿಕ ಸಹಾಯ ಕೊಡ್ತಾ ಇರ್ತಾರೆ. ಈ ಎಚ್ ಐ ವಿ ಏಡ್ಸ್ ಪೀಡಿತರ ಬಗ್ಗೆ ಎಲ್ಲಾ ಮಾಹಿತಿಯನ್ನು ಗೌಪ್ಯವಾಗಿ ಗೌಪ್ಯವಾಗಿ ಇಡ್ತೇವೆ. ಇವನ್ ನಾವು ಸಹ ಟೆಸ್ಟ್ ಪಾಸಿಟಿವ್ ಬಂದ್ರೆ ಅದನ್ನು ಗೌಪ್ಯವಾಗಿ ಇಟ್ಕೊಳ್ತೇವೆ. ಮನೆಯಲ್ಲಿ ಒಬ್ಬರಿಗೆ ಮಾತ್ರ ನಾವು ಉದಾಹರಣೆ ಶಾಲೆಯಲ್ಲಿ ಪ್ರಿನ್ಸಿಪಾಲ್ ಒಂದು ಹೇಳ್ತೇವೆ, ಯಾಕಂದ್ರೆ ಆ ಹುಡುಗನ ಏನಾದ್ರೂ ಬಿದ್ದ ಅವನ ರಕ್ತ ಎಲ್ಲ ಅಜ್ಜಿ. ಸೊ ಆಗ ಹೇಳಿಕೊಡ್ತೇವೆ ಎಂತ ಮಾಡ್ಬೇಕಂತ ಅವನಿಗೆ. ಮೈತ್ರಿ ಅಂದ್ರೆ ಮಂಗಳ ಮುಖಿಯರಿಗೆ ಇರುವಂತ, ಹೌದು. ಸೊ ಹಾಗೆ ಅಂದ್ರೆ ಪರಿತಕ್ತ ಮಹಿಳೆಯರಿಗೆ. ಸೊ ಅನೇಕ ಯೋಜನೆಗಳು ಉಂಟು, ಅಂದ್ರೆ ಅವರನ್ನು ನಾವು ನಮ್ಮವರ ಹಾಗೆ ಗೌರವದಿಂದ ನೋಡ್ತೇವೆ. ಎಚ್ ಐ ವಿ ಪೇಷಂಟ್ ಅಥವಾ ಏಡ್ಸ್ ಪೇಷಂಟ್ ಗಳಿಗೆ ಸೊ ಆರೈಕೆ, ಸಲಹೆ, ಆತ್ಮ ಸಮಾಲೋಚನೆ, ಮತ್ತೆ ನಮ್ಮ ಅನೇಕ ಯೋಜನೆಗಳು ಬಹಳಷ್ಟು ಉಂಟು. ಅವರೇನು ತುಂಬಾ ಚಿಂತೆ ಪಡೋ ಅವಶ್ಯಕತೆ ಇಲ್ಲ. ಮತ್ತೆ ಕೆಲಸದ ಸ್ಥಳದಲ್ಲೂ ತಾರತಮ್ಯ ಆಗದಂಗೆ ನೋಡ್ಕೊಳ್ಳೋದಕ್ಕೂ ಕಾಯ್ದೆಗಳೆಲ್ಲ ಇದೆ, ಕಾನೂನು ಸಲಹೆ ಕೊಡ್ತಾರೆ, ಕಾಯ್ದೆಗಳು ಸಹ ಬಂದಿದೆ. ಕೆಲಸದಿಂದ ತೆಗೆಯಂಗೂ ಇಲ್ಲ, ತೆಗೆಯುವ ಹಾಗಿಲ್ಲ, ಶಾಲೆಗೆ ಬರಬಾರ್ದು ಅಂತ ಹೇಳಲಿಕ್ಕಿಲ್ಲ. ಸೊ ಐ ಥಿಂಕ್ ಸರ್ಕಾರ ಸಾಕಷ್ಟು ಬೆಂಬಲಕ್ಕಿದೆ. ಹೌದು, ಸಮಾಜನು ಅವ್ರ ಬೆಂಬಲ ಬೆಂಬಲಕ್ಕೆ ಬರಲೇಬೇಕು. ಆರೈಕೆ ಮತ್ತು ಬೆಂಬಲ 100% ಐ ತಿಂಕ್ ಎಚ್ ಐ ವಿ ಏಡ್ಸ್ ಗೆ ಸಿಗ್ತಾ ಉಂಟು ಇವತ್ತು. ಹಾಗಾಗಿ ಅಟ್ ಲೀಸ್ಟ್ 50% ಕುಶಲಿದ್ದಾರೆ ಅವರು. ಮತ್ತೆ ಅರಿವು ಕಾರ್ಯಕ್ರಮಗಳು ಸಾಕಷ್ಟು ನಡೀತಲೇ ಇದೆ. ಅರಿವು ಡಿಸೆಂಬರ್ 1 ಆಯ್ತಲ್ಲ, ಪ್ರತಿಯೊಂದು ಯಾವುದೇ ಆಸ್ಪತ್ರೆ ಹೋಗಿ ಒಂದು ಬೋರ್ಡ್ ಇರ್ತದೆ ದೊಡ್ಡ ಅಕ್ಷರದಲ್ಲಿ, ಎಚ್ ಐ ವಿ ಹೇಗೆ ಹರಡುತ್ತೆ ಹೇಗೆ ಹರಡುವುದಿಲ್ಲ. ಈಗಂತೂ ಸಾಕಷ್ಟು ಜನಕ್ಕೆ ಗೊತ್ತಾಗೋಗ್ಬಿಟ್ಟಿದೆ. ಶಾಲಾ ಮಕ್ಕಳ ಆರೋಗ್ಯ ಕಾರ್ಯಕ್ರಮ ಶಾಲೆಯಲ್ಲಿ ಸಹ ಅದನ್ನು ಹೈಸ್ಕೂಲ್ ಕಾಲೇಜು ಮಕ್ಕಳಿಗೆ ಹೇಳಿಕೊಟ್ಟಿದ್ದಾರೆ. ಇಂಥ ಹೈ ರಿಸ್ಕ್ ರೂಪದ ಹೋಗಬಾರ್ದು, ಇಂಥ ಹೈ ರಿಸ್ಕ್ ನಡವಳಿಕೆ ಮಾಡಬಾರ್ದು ಅಂತ ಅವರಿಗೆ ನಾವು ಅಲ್ಲೇ ಹೇಳಿದ್ದೇವೆ ಶಾಲಾ ಕಾಲೇಜುಗಳಲ್ಲಿ. ಒಟ್ಟಾರೆ ಸ್ವಯಂ ನಿಯಂತ್ರಣ ಅನ್ನೋದು ಬಹಳ ಮುಖ್ಯ. ಅದೇ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ಸೊ ಇಂಥ ತಪ್ಪು ಜೀವನ ಶೈಲಿಗೆ ನಾವು ಯಾವಾಗಲೂ ಹೋಗಬಾರ್ದು. ಎಲ್ಲ ಹದಿಹರೆಯದವರು ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ನನ್ನ ಆರೋಗ್ಯ, ನನ್ನ ಕುಟುಂಬದ ಆರೋಗ್ಯ, ನನ್ನ ಜೀವನ, ನನ್ನ ಜವಾಬ್ದಾರಿ, ಅದನ್ನು ಮನಸ್ಸಲ್ಲಿಟ್ಟುಕೊಂಡು ಸಮಾಜದವರು ಎಲ್ಲರೂ ಆರೋಗ್ಯವಂತರಾಗಿರೋಣ ಅಂತ ಹೇಳಿ ನನ್ನ ಎರಡು ಮಾತುಗಳು ಹೇಳ್ತೀನಿ. ಆತ್ಮೀಯ ಕೇಳಿದರೆ, ತಮಗೆ ಈ ಎಚ್ ಐ ವಿ ಏಡ್ಸ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದರೆ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9686694425. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9686694425. ಒಳ್ಳೆಯದು ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೇ, ತಾವಿದುವರೆಗೂ ಈ ಎಚ್ ಐ ವಿ ಏಡ್ಸ್ ಕಾಯಿಲೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 27,250 ರೂಪಾಯಿಯಿಂದ 28,000 ರೂಪಾಯಿಗಳು, ಅರಬಿಕಾ ಚೆರಿ 13,500 ರೂಪಾಯಿಯಿಂದ 15,500 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 17,500 ರೂಪಾಯಿಯಿಂದ 18,000 ರೂಪಾಯಿಗಳು, ರೋಬಸ್ಟಾ ಚೆರಿ 10,400 ರೂಪಾಯಿಯಿಂದ 11,250 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ನಾಳಿನ ರೈತಧ್ವನಿ ಕಿಸಾನ್ ವಾಣಿಯಲ್ಲಿ ಕೃಷಿ ಅನುಭವ ಕುರಿತು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಚೇಲಾವರದ ಪಿ ಎ ನಂದಕುಮಾರ್ ಅವರೊಂದಿಗೆ ಸಂದರ್ಶನವಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿರಂಗ ಪ್ರಸಾರವಾಯಿತು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಎಲ್ಐಸಿ ಅಭಿಮಾನ ಸಖಿ ಯೋಜನೆ ಇದು ಕುರಿತು ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .com ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ಮಾಡಿ ಖುಷಾಲಿ ಹಮಾರಿ. ಕೇಳುಗರಿ, ನಾಳೆ ಸಂಜೆ 5 ಗಂಟೆಗೆ ಆರೋಗ್ಯ ಅರಿವು ಕಾರ್ಯಕ್ರಮದಲ್ಲಿ ಎಚ್ ಐ ವಿ ಏಡ್ಸ್ ಹಾಗೂ ಇದರ ನಿಯಂತ್ರಣ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾ ರಾಮಚಂದ್ರ ಕಾಮತ್ ಅವರೊಂದಿಗೆ ಸಂದರ್ಶನವಿದೆ. ನಾಳೆ ಸಂಜೆ 7:45 ಅರೆಭಾಷೆ ಐಸಿರಿಯಲ್ಲಿ ಕೊಡಗು ಗೌಡ ಮಹಿಳಾ ಒಕ್ಕೂಟದ ಸದಸ್ಯರಿಂದ ಹುತ್ತರಿ ಹಬ್ಬದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮವನ್ನು ಕೇಳಬಹುದು. ನಿಧನ ಸುದ್ದಿ. ಮೂಲತ್ ಬೆಟ್ಟಗೆರಿ ಅರವತ್ತುಕ್ಲು ಗ್ರಾಮ ಕಾರಳಾನ ಮೈಸೂರಲ್ಲಿ ವಾಸವುಳ್ಳ ಕೋಳ್ಮಾಡಂಡ ಗಿರೀಶ್ ಮಾಚಯ್ಯಂಗ ಇಂದು ಮರಣಪಟ್ಟಿತ್ತು. 63 ಬೈತ್ರ ಕೋಳ್ಮಾಡಂಡ ಗಿರೀಶ್ ಮಾಚಯ್ಯಂಗಡ ಆಖರಿ ಕಾರ್ಯ ಮೈಸೂರ ರಾಘವೇಂದ್ರ ನಗರ ಕಲ್ಯಾಣಗಿರಿ ನಾಳೆ ನಡಪಂದು ಒಕ್ಕಕಾರ ಅರಚಿಟ್ಟಿತು. ಬಿಳಗುಂದ ಪರಂದಾಣಿ ನಿವಾಸಿ ದೋಣಕುಟ್ಟಡ ಮುತ್ತಪ್ಪ ಮುತ್ತಾಯಿಂಗ ಇಂದು ಬೈಟಾಪಕ ಮರಣಪಟ್ಟಿತು. ಎಳುವುದು ಬೈತ್ರ ದೋಣಕುಟ್ಟಡ ಮುತ್ತಪ್ಪ ಮುತ್ತ ಅಯ್ಯಂಗಡ ಆಕಿರಿ ಕಾರ್ಯ ನಾಳೆ ಮಜ್ಜನ ಅಯ್ಯಂಗಡ ಸ್ವಂತ ಮನೆಯಲ್ಲಿ ನಡಪ. ಗೋಣಿಕೊಪ್ಪಲು ಸಮೀಪದ ಅತ್ತೂರು ನಿವಾಸಿಯಾದ ಪಿ ಕೆ ವಿಜಯನ್ ಅವರು 84ನೇ ವರ್ಷ ಪ್ರಾಯದಲ್ಲಿ ಇಂದು ಮಧ್ಯಾಹ್ನ 1:30 ಗಂಟೆಗೆ ನಿಧನರಾಗಿದ್ದಾರೆ. ಪಿ ಕೆ ವಿಜಯನ್ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 10:30 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜುಂಪಿ. ಪ್ರಾಯೋಜಕರು ಕೋಟೆರ ದಿವಂಗತ ಹೊನ್ನಪ್ಪ ರಾಜಾ ಅವರ ಗ್ಯಾನಲಿ, ಶ್ರೀಮತಿ ಲೀಲಾಮಣಿ, ಮಂಗ ಹರೀಶ್ ಅಂಜು, ಮಗಳು ಬಾಕಿಲನ ಚೈತ್ರ, ಅಳಿಯ ವಿನು, ಪಿಳ್ಳಿ ಶಿಯಾನ, ದೊಡ್ಡಪುಲಿಕೋಟು ಗ್ರಾಮ. ಸುದ್ದಿ ಜೊಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಇಂದು ವಿಶ್ವ ಏಡ್ಸ್ ದಿನಾಚರಣೆ. ಇದರ ಬಗ್ಗೆ ಮಡಿಕೇರಿನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆನ ಹತ್ತಿರಂದ ವಿಶ್ವ ಏಡ್ಸ್ ದಿನದ ಜಾಥಾಕ್ಕೆ ಜಿಲ್ಲಾ ಮತ್ತು ಸೆಷನ್ ನ್ಯಾಯಾಧೀಶರಾದ ಜಿ ಸುರೇಂದ್ರನವು ಚಾಲನೆ ಕೊಟ್ಟು ಈ ಸಂದರ್ಭ ಮಾತಾಡಿದ ಅವು ಹೆಚ್ಐವಿ ಏಡ್ಸ್ ಹರಡುವ ಮತ್ತೆ ನಿಯಂತ್ರಣ ಇದರ ಬಗ್ಗೆಲಿ ತಿಳ್ಕೊಂಬುದು ಎಲ್ಲರ ಜವಾಬ್ದಾರಿ ಅಂತ ಹೇಳ್ದು. ಜಾಥಾ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಶುರುವಾಗಿ ಜನರಲ್ ತಿಮ್ಮಯ್ಯ ವೃತ್ತದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮುಟ್ಟ ನಡೆದು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸಂಸ್ಥೆ ಸೇರಿದಂಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕೂಡುಕೂಟಲಿ ಮಡಿಕೇರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ವಿಶ್ವ ಏಡ್ಸ್ ದಿನದ ಸಭಾ ಕಾರ್ಯಕ್ರಮ ನಡೆದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಿದ ಎಫ್ಎಂ ಕೆಎಂಸಿ ಕಾಲೇಜಿನ ಪ್ರಾಂಶುಪಾಲ ರಾಘವನವು ಸ್ವಯಂ ಶಿಸ್ತು ಇದ್ದರೆ ಯಾವ ರೋಗ ಬಾದುಲೆ, ಯುವಜನ ದಾರಿ ತಪ್ಪಿ ಇಡೀ ಸಮಾಜ ಹಾಳಾದೆ ಅದರಿಂದ ಮತ್ತೊಬ್ಬರಿಗೆ ಮಾದರಿ ಆಗುವಂಗೆ ಬದುಕು ಕಟ್ಟಿಕೊಳ್ಳಕು ಅಂತ ಹೇಳ್ದು. ಕಾರ್ಯಕ್ರಮದಲ್ಲಿ ರೆಡ್ ಕ್ರಾಸ್ ಸಂಸ್ಥೆನ ಸಭಾಪತಿ ಬಿ ಕೆ ರವೀಂದ್ರ ರೈ, ಲಯನ್ಸ್ ಟ್ರಸ್ಟ್ನ ಅಧ್ಯಕ್ಷರಾದ ನವೀನ್ ಅಂಬೇಕಲ್ಲು, ರೋಟರಿ ಮಿಸ್ಟಿ ಹಿಲ್ಸ್ನ ಅಧ್ಯಕ್ಷ ರತ್ನಾಕರ ರೈ ಸೇರಿದಂಗೆ ಗಣ್ಯರು ಹಾಜರಿದ್ದು. ಜಿಲ್ಲಾಡಳಿತ, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆನ ಕಡೆಯಿಂದ ಮಡಿಕೇರಿನ ಜಿಲ್ಲಾಸ್ಪತ್ರೆ ಹತ್ತಿರ ಇರುವ ಜನರಲ್ ತಿಮ್ಮಯ್ಯ ಮ್ಯೂಸಿಯಂ ಯುದ್ಧ ಸ್ಮಾರಕ ಆವರಣದಲ್ಲಿ ಇದೇ ತಿಂಗಳ 7ನೇ ತಾರೀಕು ಹೊತ್ತಾರೆ 10 ಗಂಟೆಗೆ ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆನ ಜಂಬರ ನಡೆಯಕೊಟ್ಟು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಸಾಹಿತ್ಯ ಅಕಾಡೆಮಿಗ, ಸಾಹಿತ್ಯ ಪರಿಷತ್, ಜಾನಪದ ಪರಿಷತ್ ಸೇರಿದಂಗೆ ಬೇರೆ ಬೇರೆ ಇಲಾಖೆಗಳ ಕೂಡುಕೂಟಲಿ ಹಾಡಿರೆ ರಾಗಗಳ ತೂಗಿರೆ ದೀಪಗಳ ಕಾರ್ಯಕ್ರಮ ನಾಳ್ದು 3ನೇ ತಾರೀಕು ಹೊತ್ತಾರೆ 10:30 ಗಂಟೆಗೆ ಮಡಿಕೇರಿನ ಗಾಂಧಿ ಭವನದಲ್ಲಿ ನಡೆಯಕೊಟ್ಟು ಸಾಮಾಜಿಕ ಪ್ರಗತಿ ಸಾಧಿಸಲು ವಿಶೇಷ ಚೇತನರನ್ನು ಒಳಗೊಂಡ ಸಮಾಜ ರೂಪಿಸುವುದು ತೇಳುವ ಘೋಷವಾಕ್ಯದಡಿಲಿ ನಾಳ್ದು 3ನೇ ತಾರೀಕು ಬುಧವಾರ ಹೊತ್ತಾರೆ 10:30 ಗಂಟೆಗೆ ಮಡಿಕೇರಿನ ಓಂಕಾರ ಸದನದಲ್ಲಿ ವಿಶ್ವ ವಿಶೇಷ ಚೇತನರ ದಿನಾಚರಣೆ ನಡೆಯಕಿದ್ದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲೆಯ ಕಾನೂನು ಸೇವಾ ಪ್ರಾಧಿಕಾರ, ವಿಶೇಷ ಚೇತನರ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸ್ವಯಂ ಸೇವಾ ಸಂಸ್ಥೆಗ, ವಿಶೇಷ ಮಕ್ಕಳ ಶಾಲೆ ಸೇರಿದಂಗೆ ಬೇರೆ ಬೇರೆ ಸಂಘ ಸಂಸ್ಥೆ ಮತ್ತು ಇಲಾಖೆಗಳ ಕೂಡುಕೂಟಲ್ಲಿ ಕಾರ್ಯಕ್ರಮ ನಡೆದಿದೆ. ಜಿಲ್ಲೆಯ ಗಣ್ಯರು ಇದರಲ್ಲಿ ಭಾಗವಹಿಸುವೆ ಅಂತ ಗೊತ್ತಾಯಿತು. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ನಡೆದ ಅರೆಭಾಷೆ ಅಕಾಡೆಮಿ ಗೌರವ ಪ್ರಶಸ್ತಿ ಪ್ರದಾನ ಜಂಬರ ಸುಮಾರು ವಿಶೇಷಗಳಿಗೆ ಸಾಕ್ಷಿಯಾತು. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಂಬರಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಗೌರವ ಪ್ರಶಸ್ತಿ ಪ್ರದಾನ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಅರೆಭಾಷೆ ನಾಟಕ ಬಿಡುಗಡೆ ಮಾಡಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣನವು ಅರೆಭಾಷೆಯಲ್ಲೇ ಮಾತಾಡಿದ್ರು. ಅರೆಭಾಷೆ ಸಾಹಿತ್ಯ ಮತ್ತು ಶೈಕ್ಷಣಿಕ ಸೇವೆಗಾಗಿ ಶ್ರೀ ಕೆಆರ್ ಗಂಗಾಧರ್ನವು ಪ್ರಶಸ್ತಿ ಪಡ್ಕೊಂಡ್ರೆ ಸಾಹಿತ್ಯ ಮತ್ತು ಪತ್ರಿಕೋದ್ಯಮದ ಸಾಧನೆಗಾಗಿ ಡಾಕ್ಟರ್ ಯು ಪಿ ಶಿವಾನಂದನವು, ಹಂಗೆ ಅರೆಭಾಷಿಕರ ಸಂಘಟನೆ ಮತ್ತು ಆಡಳಿತ ಸೇವೆಗಾಗಿ ದಂಬೆಕೋಡಿ ಎಸ್ ಆನಂದನವು ಪ್ರಶಸ್ತಿ ಪಡ್ಕೊಂಡು ಸಭೆಯಲ್ಲಿ ಪ್ರಶಸ್ತಿ ಕೊಟ್ಟು ಮಾತಾಡಿದ ಸನ್ಮಾನ್ಯ ಉಪಮುಖ್ಯಮಂತ್ರಿಗ ಮಕ್ಕ ಎಲ್ಲೇ ಹೋದರೂ ಮೂಲ ಪದ್ಧತಿ ಉಳಿಸಿಕೊಳ್ಳಕ್ಕೂ ಸಂಸ್ಕೃತಿನ ಉಳಿಸೋಕ್ಕೂ ಒಬ್ಬ ಧೈರ್ಯವಂತ ತೀರ್ಮಾನ ಮಾಡ್ರೆ ಸಾಕು, ಅದು ಬೆಳೆದು ದೊಡ್ಡದಾದೆ ಅಂತ ಹೇಳ್ದು. ಮುಖ್ಯ ನೆಂಟರಾಗಿ ಮಾತಾಡಿದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆನವು, ಯುನೆಸ್ಕೋದ ವರದಿನ ಪ್ರಕಾರ 1992ರ ಮೇಲೆ ಸಣ್ಣ ಭಾಷೆಗ ಸಾಹಿತ್ಯ ಬಂದಿದ್ದು ಸಣ್ಣ ಭಾಷೆಗಳಿಗೆ ಸಂವಿಧಾನದ ರಕ್ಷಣೆ ಸಹ ಇಲ್ಲೇ.